ಇದರ ಪ್ರಾಯೋಜಕರು ನೋವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ ಬೆಂಗಳೂರು. ನೋವಾಲ್ಗಿ ನೋವಾಲ್ಗಿ ನೋವಾಲ್ಗಿ ನೋವಾಲ್ಗಿ ನೋವಾಲ್ಗಿ ನೋವಾಲ್ಗಿ. ರೈತ ಬಾಂಧವರೇ, ಈಗ ಕೇಳಿ ಟೊಮ್ಯಾಟೊ ಕೃಷಿಯ ಅನುಭವಗಳನ್ನು ಕುರಿತು ದಾವಣಗೆರೆ ಜಿಲ್ಲೆ ರಾಮೇಶ್ವರದ ಕೃಷಿಕ ಆರ್ಜಿ ಮಲ್ಲೇಶಪ್ಪ ಅವರೊಂದಿಗಿನ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಇದ್ದಾರೆ ಆರ್ಜಿ ಮಲ್ಲೇಶಪ್ಪ ಅಂತೇಳಿ. ಅವರು ದಾವಣಗೆರೆ ಜಿಲ್ಲೆ ನ್ಯಾಮತಿ ಹತ್ರಿ ಇರುವಂತ ರಾಮೇಶ್ವರದವರು. ಅವರ ಒಂದು ಕೃಷಿ ಅನುಭವಗಳನ್ನ ಇವತ್ತು ನಿಮಗೆ ಪರಿಚಯ ಮಾಡಿಸ್ತೇನೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮಲ್ಲೇಶಪ್ಪರೇ. ಎಲ್ಲರಿಗೂ ನಮಸ್ಕಾರ. ಮಲ್ಲೇಶಪ್ಪರೇ, ತಾವು ಕೃಷಿ ಬದುಕು ಕೈಗೊಂಡು ಎಷ್ಟು ವರ್ಷಗಳಾದವು? ನಮಗೆ ನಮ್ಮ ತಂದೆಯರು ಕೃಷಿನೇಯ, ನಾವು ಕೃಷಿನೇಯ, ನಮ್ಮ ತಮ್ಮಾರ್ಗಳು ಕೃಷಿ ಮತ್ತು ಪಶು ಸಂಗೋಪನೆ. ನಾವು ಅವಿಭಕ್ತ ಕುಟುಂಬದಲ್ಲಿ ಇರೋದ್ರಿಂದ ಒಂದೊಂದು ಇದನ್ನ ಹಂಚಿಗೆ ಅಂದ್ರೆ ಕೆಲಸಗಳನ್ನು ಮಾಡ್ಕೊಂತ ಹೋಗ್ತದವಿ. ನಿಮ್ದು ಕೃಷಿ ಭೂಮಿ ಎಷ್ಟಿದೆ? ನಮ್ದೊಂದು 16.5 ಎಕರೆ ಜಮೀನಿದೆ ಸರ್. 16 ಎಕರೆ ಜಮೀನಲ್ಲಿ ಒಂದು 15 ಎಕರೆ ಜಮೀನಿಗೆ ಒಂದು ಪಂಪ್ ಸೆಟ್. ನಮಗೆ ಚಾನಲ್ ಇಲ್ಲ, ಪಂಪ್ ಸೆಟ್ ಇಂದನೇ ಬೆಳೆ ಬೆಳೆಯೋದು. ಮಳೆಗಾಲದಲ್ಲಿ ನಮಗೆ ಯಾವ ತರದ್ದು ಏನು ತೊಂದರೆ ಇಲ್ಲ. ಬೇಸಿಗೆ ಒಳಗೆ ಸ್ವಲ್ಪ ತೋಟ, ಅಡಿಕೆ ತೋಟ ಮಾಡ್ಕೊಂಡ್ವಿ, ಬೇಸಿಗೆ ಒಳಗೆ ಅದಕ್ಕೆ ನೀರಾಸ್ಕಿಂತ ಇರ್ತೇವೆ. ಈಗ ನೀವು 16 ಎಕರೆಯಲ್ಲಿ ಏನೇನು ಬೆಳೆಗಳನ್ನ ಬೆಳೀತೀರಾ? ಒಂದನೇದು ಅಡಿಕೆ, ಎರಡನೇದು ಟೊಮೆಟೊ, ಮೂರನೇದು ಈರುಳ್ಳಿ, ನಾಲ್ಕನೇದು ಶೇಂಗಾ, ಐದನೇದು ಮೆಕ್ಕೆಜೋಳ. ಇಷ್ಟು ಬೆಳೆಗಳನ್ನು ಮತ್ತು ಅದ್ರ ಜೊತೆ ಪರ್ಯಾಯ ಬೆಳೆ ಅಂತಂದೇಳಿ ಅಕ್ಕಿ ಬೆಳೆ ಅಂತಂದೇಳಿ ತೊಗರಿ ಹಾಕ್ಕೊಂತೀವಿ, ಆಮೇಲೆ ಔಡ್ಲನ್ನು ಹಾಕ್ತೀವಿ. ಕೃಷಿ ಪದ್ಧತಿ ಇವತ್ತಿನ ಕಾಲಕ್ರಮೇಣವಾಗಿ ಯಾವ ರೀತಿ ಹಿಂದಿನ ಅಪ್ಪ ಹಾಕಿದ ಮರ ಅನ್ನೋದಕ್ಕಿಂತ ಇವತ್ತಿನ ಬೆಳವಣಿಗೆ ಒಳಗೆ ಕೃಷಿ ವಿಜ್ಞಾನ ಬಹಳ ಮುಂದಕ್ಕೋಗಿದೆ. ಅದನ್ನ ಅನುಸರಿಸಿಕೊಂತ ನಾವು ಕೆಲಸಗಳನ್ನು ಮಾಡ್ಕೊಂತ ಬರ್ತಾ ಇದ್ದೀವಿ. ಇವತ್ತು ತಾವು ನಮ್ಮ ರೈತರಿಗೆ ಯಾವ ಒಂದು ಬೆಳೆಯ ಒಂದು ಅನುಭವಗಳನ್ನ ಹೇಳ್ತೀರ? ನಾನು ಬೆಳೆಗಳ ಅನುಭವ ಅಂತಂದ್ರೆ ತರಕಾರಿ ಬಗ್ಗೆ ಹೇಳ್ಬೇಕಂದ್ರೆ ಟೊಮೆಟೊ. ಟೊಮೆಟೊ ನಾವು ಈ ಹಿಂದೆ ಸ್ವಲ್ಪ ಹೆಚ್ಚು ಕಮ್ಮಿ 4-5 ಎಕರೆ ಟೊಮೆಟೊ ಮಾಡ್ತಾ ಇದ್ದೆ. ಈಗ ಇತ್ತೀಚೆಗೆ 2.5-3 ಎಕರೆ ಮಾಡ್ತಿದ್ದೀನಿ. ಈಗ ಹಾಲಿನ 1.5 ಎಕರೆ ಟೊಮೆಟೊ ಮಾಡಿದ್ದೀನಿ. ಅಂದ್ರೆ ಟೊಮೆಟೊ ಹೆಂಗೆ ಅಂದ್ರೆ ಹೆಚ್ಚಿನ ಮಳೆಗಾಲ ಆದಾಗ ನಷ್ಟನೂ ಬರ್ತತಿ, ಕಡಿಮೆ ಪ್ರಮಾಣದಲ್ಲಿ ಮಳೆ ಬಂದಾಗ ನಮಗೆ ಯಥೇಚ್ಛವಾಗಿ ಲಾಭದಾಯಕನೂ ಆಗ್ತತಿ. ಕಾರಣ ಖರ್ಚು ಜಾಸ್ತಿ ಬರುತ್ತೆ ಅದರಲ್ಲಿ, ಕೋಲ್ ನೆಡೋದೇ ಆಗಲಿ, ಆಮೇಲೆ ಸಸಿ ತರದೇ ಆಗಲಿ, ಔಷಧಿ ಹೊಡೆಯೋದೇ ಆಗಲಿ, ಆಮೇಲೆ ಬಳ್ಳಿ ಎತ್ತಿ ದಾರ ಕಟ್ಟೋದೇ ಆಗಲಿ, ಇವೆಲ್ಲ ಖರ್ಚು ಜಾಸ್ತಿ ಬರುತ್ತೆ. ಆಮೇಲೆ ಟೊಮೆಟೊ ಮಾರ್ಕೆಟಿಂಗ್ ವಿಷಯಕ್ಕೆ ಬಂದರೆ ನಾವೇನು ಮಾರ್ಕೆಟ್ಗೆ ಏನೂ ತಗೊಂಡು ಹೋಗಲ್ಲ, ನಮ್ಮಲ್ಲಿಗೆ ಬಂದು ರೇಟನ್ನು ಒಂದು ಬಾಕ್ಸ್ 25 ಕೆಜಿ ಒಂದು ಬಾಕ್ಸ್, ಅದು ಕ್ವಿಂಟಲ್ ಲೆಕ್ಕಕ್ಕೆ ನಾವು ಆ್ಯಡ್ ಮಾಡ್ಕೊಂತೀವಿ. 25 ಕೆಜಿ ಬಾಕ್ಸ್ಗೆ ಒಂದು ಬಾಕ್ಸ್ಗೆ 1 ರೂಪಾಯಿ ಅಂತ ನಾವು ಕೊಡ್ಬೇಕಾರೂ ಸೆಂಟ್ರ್ ಮಾರ್ಕೆಟ್ ಹಿಡಿದನ್ನು ರೇಟ್ ನೋಡ್ಕೊಂಡೇ ನಾವು ಕೊಡೋದು. ಈಗ ನೀವು ಟೊಮೆಟೊ ಸುಮಾರು ವರ್ಷದಿಂದ ಬೆಳೀತಿದ್ರಿ, ಸುಮಾರು ಈಗ ಈ ವರ್ಷ 2.5 ಎಕರೆಯಲ್ಲಿ ಬೆಳೆದಿವೆ ಅಂತ ಹೇಳಿದ್ರೆ, ಈ ಟೊಮೆಟೊ ಒಂದು ಬೆಳೆ ಬೆಳಿಬೇಕಾದ್ರೆ ನೀವು ಯಾವ ಸಮಯದಲ್ಲಿ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ, ಮತ್ತೆ ಒಳ್ಳೆ ಇಳುವರಿ ಜೊತೆಗೆ ಒಳ್ಳೆ ರೇಟು ಬೇಕಾಗುತ್ತೆ, ಯಾವ ಸಂದರ್ಭದಲ್ಲಿ ಹಾಕಿದ್ರೆ ಅದು ಅನುಕೂಲ ಅಂತ ಹೇಳ್ತೀರ? ನಾವು ಏನೇ ಮಾಡಬೇಕು ಅಂತಂದು ಹೇಳಿದ್ರೆ July 2, August 1 ಒಂದು ಕಾರಣ ಹೆಂಗೆ ಅಂತಂದು ಹೇಳಿದ್ರೆ, ಈಗ ತರಕಾರಿ ಜುಲೈಗಿಂತ ಹಿಂದೆ ಶ್ರಾವಣ ಮಾಸ ಅಂತಂದ್ರೆ ನಮ್ಗೆ ಹಬ್ಬ ಹರಿದಿನಗಳು ಅಂತಂದು ಬರ್ತವೆ. ಆ ಹಬ್ಬ ಹರಿದಿನಗಳಿಗೆ ತರಕಾರಿಗಳನ್ನು ನಮಗೆ ಬೇಕಾಗ್ತತಿ ಅಂತಂದೇಳಿ ಶ್ರಾವಣ ಮಾಸದಿಂದ ಶುರುವಾಗ್ತತಲ್ಲ. ಅಲ್ಲಿಗೆ ನಮಗೆ ದಸರಾ ಟೈಮಿಗೆ ಬಂದ್ರೆ, ದಸರಾ ದೀಪಾವಳಿ ಎರಡು ಟೈಮ್ನಲ್ಲಿ ಬಂದ್ರೆ ನಮಗೆ ಸ್ವಲ್ಪ ಆಸೆ ಮನುಷ್ಯನಿಗೆ ಏನೋ 4 ರೂಪಾಯಿ ಕಾಣಬಹುದೇನೋ ಅಂತಂದಿರ್ತತಿ. ಆ ಟೈಮ್ನಲ್ಲಿ ಹೆಚ್ಚಿನ ಮಳೆ ಆಗಿಯೂ ಎಷ್ಟು ಲಾಸು ಆಗಿದಾವೆ, ಅದರಿಂದ ಪ್ರಾಪರ್ಟಿನೂ ತಗೊಂಡಿದ್ದಾವೆ, ತಗೊಂಡಿಲ್ಲ ಅಂತಂದು ಹೇಳಲ್ಲ, ಅದು ಎಲ್ಲದಕ್ಕೂ ಹೊಣೆಯಾಗಿ ನಾವು ರೈತ ನಿಭಾಯಿಸಲೇಬೇಕು. ಏನು ಮಾಡೋಕ್ಕಾಗಲ್ಲ. ಈಗ ನಾವು ಯಾವ್ದೋ ಒಂದು ಕೃಷಿ ಬೆಳಿಬೇಕಾದ್ರೆ ನಮ್ಮ ಭೂಮಿನೂ ಬಹಳ ಮುಖ್ಯ. ಅಂದ್ರೆ ನಾವು ಬೆಳಿಬೇಕಾಗಿರೋಂತ ಬೆಳೆ ಆ ಭೂಮಿಯಲ್ಲಿ ಬೆಳೀತತೆ ಇಲ್ಲ ಅಂದ್ರೆ ಆ ಎಂತ ಭೂಮಿ ಇದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋದು. ಭೂಮಿನ ನಾವು ತಯಾರು ಮಾಡೋದು ಬಹಳ ಮುಖ್ಯ ಆಗುತ್ತೆ. ನೀವು ಈ ಟೊಮೆಟೊ ಬೆಳೆಗೆ ಭೂಮಿನ ಯಾವ ರೀತಿ ಅದಗೊಳಿಸ್ತೀರ, ಮಾಗಿ ಉಳಿಮೆ ಏನಾದ್ರೂ ಮಾಡ್ತೀರಾ, ಅಥವಾ ಕೊಟ್ಟಿಗೆ ಗೊಬ್ಬರ ಕೊಡೋದಿರ್ಲಿ, ಇಂಥದ್ದೇನಾದ್ರೂ ಮೊದಲೇ ಮಾಡಿರ್ತೀರ ಏನಂತ? ನಾನು ಫಸ್ಟ್ ಹೇಳಬೇಕು ಅಂದ್ರೆ ತರಳಬಾಳ ಕೃಷಿ ವಿಜ್ಞಾನ ಕೇಂದ್ರದಿಂದ ಫಸ್ಟ್ 1ನೇದು ನಾವು ವ್ಯವಸಾಯಗಾರರಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ, 1ನೇದು. 2ನೇದು ಅವರು ಏನು ಮಾಹಿತಿ ನಮಗೆ ನೀಡ್ತಾರ, ಇಂಥ ಗೊಬ್ಬರನೇ ಕೊಡ್ರಿ, ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ರಸಗೊಬ್ಬರಕ್ಕಿಂತ ಆದಷ್ಟು ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ ಇವನ್ನ ಉಪಯೋಗಿಸಿದ್ರೆ ನಮ್ಮ ಭೂಮಿಯ ಫಲವತ್ತತೆನೂ ಉಳ್ಕಂತತಿ. ನಮಗೆ ಮುಂದೆ ಇನ್ನೂ 100 ವರ್ಷ ಭೂಮಿಯಲ್ಲಿ ಬೆಳೆ ಬೆಳಿಬಹುದು ಅನ್ನೋ ಒಂದು ಮಾರ್ಗದರ್ಶನ ಕೊಡ್ತಾರೆ. ಆದಷ್ಟು ಫಸ್ಟ್ ಮಣ್ಣು ಪರೀಕ್ಷೆ ಮಾಡ್ಕೋಬೇಕು. ಭೂಮಿ ಹದ ಮಾಡೋದು ಅಂತಂದು ಹೇಳಿದ್ರೆ ಮಾರ್ಚ್ ಏಪ್ರಿಲ್ ತಿಂಗಳೊಳಗೆ ನಾವು ಸಿಂಗಲ್ ಕುಳ ಅಂದ್ರೆ ಸಿಂಗಲ್ ರೆಂಟಿ ಟ್ಯಾಕ್ಟರ್ಗಳಿಗೆ ಹೊಡಿಸಿರ್ತೀವಿ. ಅಲ್ಲಿ ಹೊಡಿಸಿಕೊಂಡ ನಂತರ ಮಳೆ ನಮಗೆ 15 May ಮುಂಗಾರು ಸ್ಟಾರ್ಟ್ ಆಗ್ತತಿ. ಅವಾಗ ಮಳೆ ನಮಗೆ ಸಂಪೂರ್ಣವಾಗಿ ಹೆಂಡೆ ಕಿತ್ತಿರ್ತಲ್ಲ, ಹೆಂಡೆ ಕರಗಿದ್ರೆ ಅವನ್ನ ಟ್ಯಾಕ್ಟರ್ ಒಳಗೆ ಆಮೇಲೆ ಎತ್ತುಗಳಾರ ಅಲ್ಲಿ ಹದಗೊಳಿಸಿ ಅಂತೀವಿ. ಕಲ್ಟಿವೇಟರ್ ಹೊಡಿಸಿ ಅನ್ನೋದು ಇದು ಮಾಡ್ಕೊಳೋದು. ಅಲ್ಲೇ ತನಕ ಭೂಮಿಗೆ ನಾವು ಜುಲೈ ಎಂಡು ಆಗಸ್ಟ್ ತನಕ ಭೂಮಿಗೆ ಅದಕ್ಕೇನು ಬೆಳೆ ಇಡಲ್ಲ. ಕಾರಣ ಯಾಕೆ ಅಂತಂದ್ರೆ ಒಂದು ಬೆಳೆ ತಕ್ಕಂದ್ರೆ ಮತ್ತೊಂದು ಬೆಳೆ ಬರೋದು ಸ್ವಲ್ಪ ಕಷ್ಟ. ಆದ್ರಿಂದ ಅದನ್ನ ಹಂಗೆ ಮಾಗಿ ಹೊಡ್ಕೊಂಡು ಭೂಮಿ ಫಲವತ್ತತೆಯನ್ನು ಉಳಿಸ್ಕೊಂಡಿರ್ತೀವಿ. ಆಮೇಲೆ ನಮ್ದು ಪಶುಸಂಗೋಪನೆ ಇದರಿಂದ ಕೊಟ್ಟಿಗೆ ಗೊಬ್ಬರನ ಚೆನ್ನಾಗಿ ಸಿಗ್ತತಿ. ಆಮೇಲೆ ಸ್ವಲ್ಪ ಯಾವಾಗ್ಲೂ ವರ್ಷ ಒಂದು 10 ಟ್ಯಾಕ್ಟರಿ 12 ಟ್ಯಾಕ್ಟರಿ ಕೊಂಡು ಕಡಿತೇನೆ ನಾನು. ವರ್ಷ ಒಂದು 25-30 ಟ್ಯಾಕ್ಟರಿ ಗೊಬ್ಬರ ನಮ್ಮ ಭೂಮಿಗೆ ನಾನು ಇದನ್ನು ಮಾಡ್ತೇನೆ. ರಾಸಾಯನಿಕ ಗೊಬ್ಬರ ಹಾಕಲ್ಲ ಅಂತ ಹೇಳಲ್ಲ, ಪ್ರಮಾಣ ಕಡಿಮೆ ಮಟ್ಟಕ್ಕೆ ಬಂದಿದೆ. ಮೊದಲಿನ ಪ್ರಮಾಣ ಇಲ್ಲ, ಈಗ ಕಡಿಮೆ ಮಟ್ಟಕ್ಕೆ ಬಂದವಿ. ಈಗ ಯಾಕೆ ಕಡಿಮೆ ಮಟ್ಟಕ್ಕೆ ಬಂದವಿ? ಈ ಭೂಮಿಯನ್ನು ಹಾಳು ಮಾಡಿಕೊಂಡ್ರೆ ಮುಂದೆ ಮಕ್ಕಳ ಮರಿಗೆ ಬೆಳೆ ಬೆಳೆದಂತ ಒಂದು ಅವಕಾಶನೂ ಆಗ್ಬೋದಿದು ಅಂತಂದೇಳಿ ಆದಷ್ಟು ಕಡಿಮೆ ಪ್ರಮಾಣಕ್ಕೆ ಬಂದವಿ ಅಂತಂದು ಹೇಳಕ್ ಇಷ್ಟಪಡ್ತೇನೆ. ಈಗ ನೀವು ಟೊಮೆಟೊ ಬೆಳಿಬೇಕಾದ್ರೆ ಸಸಿನ ನೀವೇ ಮಾಡ್ಕೊಂತೀರ ಅಥವಾ ಬೇರೆ ಕಡೆಯಿಂದ ತರ್ತೀರ? ಹಿಂದೆ ಸಸಿ ನಾವೇ ಮಾಡ್ತಿದ್ವಿ. ಹೆಂಗೆ ಭೂಮಿ ಒಳಗೆ ಈ ತಂಬಾಕು ಬೆಡ್ ಮಾಡ್ತಿದ್ಲ ಆ ರೀತಿ ಬೆಡ್ ಮಾಡಿ ನಾವು ಬೀಜವನ್ನು ಚೆಲ್ಲಿ ಅದಕ್ಕೆ ಎರೆಹುಳ ಗೊಬ್ಬರ ಅಂತ ಸಿಗೋದು. ಆಮೇಲೆ ನಮ್ಮ ಕೊಟ್ಟಿಗೆ ಗೊಬ್ಬರದೊಳಗೆ ಪುಡಿ ಆದಂತ ಗೊಬ್ಬರವನ್ನು ತಗೊಂಡು ಫಸ್ಟ್ ನೆಲಕ್ಕೆ ಹಾಕಿ 3-4 ದಿವಸ ತನಕ ನೀರ್ ಹಾಕ್ತಾ ಇದ್ವಿ. ಹಂಗೆ ನೀರ್ ಹಾಕ್ತಾ ಇದ್ದಿಲ್ಲ, ನಾವು ಹುಲ್ಲನ್ನು ಮುಚ್ಚಿ ನೀರ್ ಹಾಕ್ತಾ ಇದ್ವಿ. ಕಾರಣ ಯಾಕೆ ಅಂತಂದ್ರೆ ಅದ್ರಲ್ಲಿರೋ ಅಂತಂದು ಕಳೆನಾಶಕ ಹುಟ್ಲಿ ಅಂತಂದು ಮಾಡ್ತಾ ಇದ್ವಿ. ಈಗ ಅದು ಹೆಂಗಾಗಿದೆ ಅಂದ್ರೆ ಈಗ ಆ ಬೆಡ್ ಮಾಡಿ ಸಸಿ ಚೆಲ್ಲ ಅಂತ ಕೆಲಸ ಬಿಟ್ಟಿದ್ವಿ. ಆಮೇಲೆ ಟ್ರೈ ಮಾಡಿ ಸಸಿನ ಚೆಲ್ಲಿದ್ವಿ, ಅದನ್ನು ಬಿಟ್ಟಿದ್ವಿ. ಈಗ ಎಲ್ಲಿಗೆ ನರ್ಸರಿಗೆ ಮಕ್ಕ ಹಚ್ಚಿದವಿ. ಈಗ ನರ್ಸರಿ ಯಾಕೆ ಅಂತಂದ್ರೆ ಆದಷ್ಟು ಜವಾಬ್ದಾರಿತ್ವಾಗಿ ಅವ್ರು ಕೆಲಸ ಮಾಡ್ತಾರೆ. ಕಾರಣ ಇಷ್ಟೇ ಬಿಟ್ಟದ ಯಾಕೆ ಅಂದ್ರೆ ಸೋಂಬೇರಿ ಆಗಿಲ್ಲ. ಈಗ ರಾತ್ರಿ ಮಳೆ ಬಂತಂದ್ರೆ ರಾತ್ರಿ ಅಷ್ಟೊತ್ತಿನಾಗ ಎದ್ದು ಹೊಲಕ್ಕೆ ಹೋಗಿ ಮುಚ್ಚಕ್ಕೆ ಆಗಲ್ಲ. ಆ ಒಂದು ಕಾರಣಾಂತರದಿಂದ ಬಿಟ್ಟದ ಹೊರತು ನಾವು ಸೋಂಬೇರಿ ಆಗೇನು ಬಿಟ್ಟಿಲ್ಲ. ಅಲ್ಲಿ ಅವರು 24 ಗಂಟೆ ಅಲ್ಲಿರ್ತಾರೆ. ಮಳೆ ಯಾವಾಗ ಬರ್ತೈತಿ ಅನ್ನೋದು ಗೊತ್ತೈತಿ, ಬಿಸಿಲಿಗೆ ಎಷ್ಟು ಟೈಮ್ ನೀರ್ ಹಾಕ್ಬೇಕು ಅನ್ನೋದು ಗೊತ್ತೈತಿ. ಅದೇ ಜವಾಬ್ದಾರಿತ್ವಾಗಿ ಸೊಸೆ ಬೆಳೆಸಿ ನಮಗೆ ಕೊಡ್ತಾರೆ. ಒಂದು ಸೊಸೆಗೆ ಕನಿಷ್ಠ ಅಂದ್ರೆ 70 ಪೈಸೆ ಬೀಳ್ತೈತೆ ಒಂದು ಸೊಸೆ. ಒಂದು ಟ್ರೈ ಅಂದ್ರೆ 98 ಸೊಸೆ ಹೇಳ್ತೈತಿ. 70 ರೂಪಾಯಿಗೆ ಒಂದು ಟ್ರೈ ಕೊಡ್ತಾರೆ. ಆ ಸಸಿ ತಗೊಂಬಂದು ನಾವು ನೆಡ್ತೀವಿ. ನೆಟ್ಟಾದ ನಂತರ ನಾವು ಬೇಸಾಯ ಕಾರ್ಯಕ್ರಮ ಮಾಡ್ಕೊಂತಿರ್ತೇವೆ. ಬೇಸಾಯ ಕಾರ್ಯಕ್ರಮ ಮಾಡ್ಕೊಂಡು ಆಮೇಲೆ ಕಳೆ ಅದು ಇದ್ದು ಕಿತ್ತು ಆದ ನಂತರ ಆಮೇಲೆ ಸಸಿ ಒಂದು ಬಲಮಟ್ಟಕ್ಕೆ ಬರ್ತದೆ. ಬಲಮಟ್ಟಕ್ಕೆ ಬಂದ ತಕ್ಷಣ ಕೋಲ್ ಹಾಕಿಸ್ತೀವಿ. ಕೋಲ್ ಅಂದ್ರೆ ಬಿದಿರು ಕೋಲಾರ ಆಯ್ತು, ನೀಲಗಿರಿ ಕೋಲಾರ ಆಯ್ತು, ಗಳ ನೆಡ್ಸಿ ಅಲ್ಲಿಂದ ವೈರ್ ಬಿಡಿಸಿ ಆ ನಂತರ ಆ ವೈರಿಗೆ ಕುಡೆಯನ್ನು ಕಟ್ತೇವೆ. ಮೇಲೆ ದಾರದಿಂದ ಸಣಬೆ ಊರೆ ದಾರ ಸಿಗುತ್ತೆ ಅದ್ರ ಸಣ್ಣಕ್ಕೆ, ಆ ದಾರದಿಂದ ಕಟ್ಟಿ ಆ ನಂತರ ಔಷಧಿವನ್ನೆಲ್ಲ ಮಾಡ್ಕೊಂತ ಬರ್ತೀವಿ. ಆದಷ್ಟು ರಾಸಾಯನಿಕ ಗೊಬ್ಬರ ಕಡಿಮೆ ಪ್ರಮಾಣದಲ್ಲೇ ಕೊಟ್ಟಂತ ಹುಳ ಅದು ಬರ್ದಂಗೆ ಅದನ್ನ ವ್ಯವಸ್ಥಿತವಾಗಿ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಮ್ಮಲ್ಲಿರ್ತತಿ. ಅಲಕ್ಷ್ಯ ಮಾಡಬಾರ್ದು. ಕಾರಣ ಹೆಂಗೆ ಅಂತಂದ್ರೆ ಹುಳ ಹತ್ತಿತ್ತು ಅಂದ್ರೆ ಆಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ. ಹುಳ ಹತ್ತದಕ್ಕಿಂತ ಮುಂಚಿತವಾಗಿ ನಾವು ಆದಷ್ಟು ಅದನ್ನ ಕಂಟ್ರೋಲ್ ಇಟ್ಕೊಂಡ್ರೆ ಇಳುವರಿಯನ್ನ ಜಾಸ್ತಿ ಪಡಿಬಹುದು. ಕಾರಣ ಹೆಂಗೆ ಅಂತಂದ್ರೆ ಇವತ್ತು ಒಂದು 50 ಬಾಕ್ಸ್ ಹಣ್ಣು ಹರಿದ್ವಿ ಅಂದ್ರೆ 25 ಬಾಕ್ಸ್ ಅತ್ಲಾಗೆ ತೆಗೆದು 25 ಬಾಕ್ಸ್ ತುಂಬಿದ್ರೆ ಉಪಯೋಗ ಇಲ್ಲ. ಒಂದ್ 4 ಬಾಕ್ಸ್ ತೆಗೆದು ಇನ್ನ 46 ಬಾಕ್ಸ್ ತುಂಬಿದ್ರೆ ನಮಗೆ ಉಪಯೋಗ ಬರುತ್ತೆ. ಆ ರೀತಿ ಜವಾಬ್ದಾರಿಯುತವಾಗಿ ನಾವು ಹಸು ಮಕ್ಕಳಂಗೆ ಸಾಕಿ ಅದರಿಂದ ಫಲ ತಗೊಳಕ್ಕೆ ನಾವು ಸಿದ್ಧರಾಗಿರ್ಬೇಕು. ಈಗ ನೀವ್ ಹೇಳಿದ್ರಾಗ್ಲೇ ಹುಳ ಬರ್ಲಾರ್ದಂಗೆ ನೋಡ್ಕೋಬೇಕು ಅಂತ ಹೇಳಿದ್ರಿ. ಅದ್ರ ಜೊತೆಗೂ ಕೆಲವು ರೋಗಗಳು ಬರ್ತವೆ. ಯಾವ್ಯಾವ ರೀತಿ ರೋಗಗಳು ಬರ್ತವೆ ಅಂತ ಸಮಯದಲ್ಲಿ ಏನ್ ಮಾಡ್ತೀರಾ? ಈಗ ಹೊಸ ಪದ್ಧತಿ ವಿಜ್ಞಾನ ಮುಂದುವರೆದಂಗೆ ಸೋಲಾರ್ ಸಿಸ್ಟಮ್ ಬಂದಿದೆ. ಈಗ ನಾನು ಹಾಲಿ ಹಾಕ್ಸಿದ್ದೇನೆ, 2 ಸೋಲಾರ್ ಹಾಕ್ಸಿದ್ದೇನೆ. ಈಗ ನಮಗೆ ಸಬ್ಸಿಡಿ ಸಿಗ್ತತಿ ಅಂತಂದ್ರೆ ಸಬ್ಸಿಡಿಗೆ ಅದನ್ನ ಕಾಯಿಲೆಯಲ್ಲ ಅನ್ನೋದು ಹಣವನ್ನು ಕೊಟ್ಟೆ. 4,000 2 ಸೋಲಾರ್ 8,000 ರೂಪಾಯಿ ಕೊಟ್ಟು ಹಾಕ್ಸಿದ್ದೇನೆ. ಹುಳ ಬರೋದು ಅಂತಂದ್ರೆ ಜಿಟ್ಟೆನೆ ಹುಳ ಮಾಡೋದು ಇಲ್ಲಿ ಮೇನ್. ಆಮೇಲೆ ರೋಗ ರುಜಿನಗಳು ಸಸಿಗೆ ಬೇರೊಳಗೂ ಬೇರ್ ಕಡೋದು, ಸಸಿ ಒಣಗಿರ್ತದೆ. ಬೆಂಕಿ ರೋಗ ಬೇರಿಂದನೇ ಬರ್ತತ್ತ ಹೊರತು ಮೇಗಿಂದ ಬರಲ್ಲ. ಕೆಲವು ಜನ ಮೇಗಿಂದ ಬರ್ತತಿ ಅಂತಾರೆ. ಬೆಂಕಿ ರೋಗ ಮೇಲೆ ನಮ್ಮ ಭೂಮಿಯ ಒಂದು ಲವಣಾಂಶ ಕಡಿಮೆ ಆಗಿರೋದ್ರಿಂದ ಬೆಂಕಿ ರೋಗ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಬರಕ್ಕೆ ಸಾಧ್ಯತೆ ಐತಿ. ಆಮೇಲೆ ಅದೇ ಒಂದು ಜಮೀನಿಗೆ 3-4 ವರ್ಷ ಟೊಮೆಟೊ ಅದೇ ಬೆಳೆ ಬೆಳೆದ್ರೆ ಬೆಳೆಯಕ್ ಆಗಲ್ಲ ನಮಗೆ. 1-2 ವರ್ಷ ಬೆಳೆಯಬಹುದು ಅಷ್ಟೇ, ಬೇಡ 3 ವರ್ಷ ಬೆಳೆಯಬಹುದು. ನಂತರ ಬೆಳೆ ಚೇಂಜ್ ಮಾಡಲೇಬೇಕು. ಕಾರಣ ಹೆಂಗಂತಂದ್ರೆ ಅದು ಬೇರೆ ಅವಲಂಬನೆ ಆಗಿ ಮತ್ತೆ ನಮಗೆ ಮುಂದೆ ಫಲವತ್ತತೆಯನ್ನು ಆದಾಯ ಕೊಡೋಕು ಸಿದ್ಧ ಆಗಿರ್ಬೇಕು. ಇನ್ನು ತಾವು ಬೆಳೀತಕ್ಕಂತ ಟೊಮೆಟೊ ಯಾವ ಒಂದು ತಳಿ? ನಾವು ಬೆಳೀತಾ ಇರೋದಂದ್ರೆ ಮೊದ್ಲೇ ಉತ್ಸವ ಅಂತ ಬೆಳೆದ್ವಿ, ಆಮೇಲೆ 77-04 ಅಂತ ಬೆಳೆದ್ವಿ. ಈಗ ಇತ್ತೀಚೆಗೆ ಬೆಳೀತಾ ಇರೋದು ಅಂತಂದ್ರೆ ಎಮ್ರಾಡು 811 ಅಂತಂದ ಹೇಳಿ ನಾಮದಾರಿ ಸೀಡ್ಸ್ ಅನ್ನೇ ಬೆಳೀತದ. ನಮಗೆ ಅದು ಸ್ವಲ್ಪ ಚಿಕ್ಕಮ್ಮಿ 4.5-5.5 ಅಡಿ ತನಕ ಬೆಳೀತೈತಿ. 5.5 ಅಡಿ ತನಕನು 2-3 ವೈರ್ ಅನ್ನು ಬಿಟ್ಟು ನಾವು ಹೊರೆ ಕಟ್ಟಿಸ್ತೇವೆ. ಇದು ಮಳೆಗಾಲ ಜಾಸ್ತಿ ಆದಾಗ ಪ್ರಕೃತಿ ವಿಕೋಪದಿಂದ ಯಾರು ಏನು ಮಾಡಕ್ ಆಗಲ್ಲ, ಅದಕ್ಕೇನು ತಗಡ ಹಾಕಿ ನೀರು ಬಿಡಕ್ ಬರಲ್ಲ. ಅದರಲ್ಲಿ ಹಾಳಾದಾಗ ಆದಾಯ ಕಡಿಮೆ ಬರುತ್ತೆ, ಹಾಳಾಗದೆ ಇದ್ದಾಗ ಆದಾಯ ಜಾಸ್ತಿ ಬರುತ್ತೆ. ಕಾರಣ ಇಲ್ಲಿ ಇಳುವರಿ ಬಂದು ರೇಟ್ ಕಮ್ಮಿ ಆದ್ರೂ ನಮಗೆ ಆದಾಯ, ನಮ್ಮಂಗೆ ಇನ್ನೊಂದು 1,000,000,000 ಜನ ಬೆಳೆಯಿರ್ತಾರೆ ಇಲ್ಲಿ. ನಮ್ಮಂಗೆ ಒಂದ್ ಕಡೆ ಮಳೆ ಜಾಸ್ತಿ ಆಗಿ ಒಂದ್ ಕಡೆ ನಮಗೆ ಏನಾರೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ಅದ್ರೊಳಗೆ ಸ್ವಲ್ಪ ಲಾಭಾಂಶ ಜಾಸ್ತಿ ಬರೋ ಒಂದು ಚಾನ್ಸ್ ಇರುತ್ತೆ. ಕಾರಣ ಹೆಂಗಂದ್ರೆ ಅಲ್ಲಿ ಲಾಸ್ ಆಗಿರ್ತೈತೆ, ಅವೆರಡನ್ನು ಇದು ತುಂಬಿಕೊಡ್ಬೇಕಲ್ಲ. ಇಲ್ಲಿ 5 ರೂಪಾಯಿ ಇದ್ದದ್ದು 15 ರೂಪಾಯಿ ಆಗೋ ಚಾನ್ಸ್ ಐತಿ. ಎಲ್ಲ ಕಡೆಗೂ ಒಂದೇ ರೀತಿಯಾಗಿ 15 ರೂಪಾಯಿ ಇದ್ದದ್ದು 3 ರೂಪಾಯಿ ಆಗೋಕ್ಕೂ ಚಾನ್ಸ್ ಐತಿ. ನಾವು ಇಷ್ಟೇ ಆದಾಯ ತೆಗಿತೀವಿ ಇಷ್ಟೇ ಬಿಡ್ತೀವಿ ಅಂತಂದು ಹೇಳಕ್ಕಾಗಲ್ಲ. 2013 ಮತ್ತು 2014 ಇಸ್ವಿಯೊಳಗೆ ಈಗ ನಾವು ಇದನ್ನ ಹೇಳಿದ್ರೆ ನಮ್ ತರ ಇಲ್ಲ ಸಾರ್ವಜನಿಕರು, 2 ಎಕರೆ ಹೊಲಕ್ಕೆ 14 ಲಕ್ಷ ರೂಪಾಯಿ ಆಗಿತ್ತು ಬರೇ ಟೊಮೆಟೊ. 2 ಎಕರೆಗೆ 14 ಲಕ್ಷ ಆಗಿತ್ತು. ಆ ಒಂದು ಬೆಳೆ ಹಂಗೆ ಫೋಟೋ ಹಂಗೆ ಹೇಳಕೈತೆ ಹೊರತು ಅವತ್ತಿಂದ ಆ ಬೆಳೆ ನಾನೇನು ಬೆಳೆಯಕ್ಕಾಗಿಲ್ಲ, ನಾನು ಬೆಳೆಯಕ್ಕಾಗಿಲ್ಲ, ನನ್ನ ಜೊತೆ ಬೆಳೆದವರು ಯಾರು ಬೆಳೆಯಕ್ಕಾಗಿಲ್ಲ. ಕಾರಣಾಂತರ ಹೆಂಗೆ ಅಂತಂದ ಹೇಳಿದ್ರೆ ಅವತ್ತು ಇಳುವರಿ 2 ಎಕರೆಗೆ 2,650 ಬಾಕ್ಸ್ ಬಂತು. ಇವತ್ತು ಅದೇ 2 ಎಕರೆಗೆ ಮ್ಯಾಗ 600 ಬಾಕ್ಸ್ ಬರಕ್ಕಾಗಿದೆ. ರೇಟು 600-650 ಸಿಕ್ಕತ್ತಿ, 300 ಸಿಕ್ಕತ್ತಿ, 6 ರೂಪಾಯಿ ಮುಟ್ಟಕ್ಕಾಗಲ್ಲ ನಮಗೆ. ಅದೇ ಇಳುವರಿನ ಕುಂಠಿತ ಆಯ್ತು, ಅಮ್ಮ ರೇಟು ಕಡಿಮೆ ಆಯ್ತು. ಹಂಗಾಗಿ ನಮಗೆ ಆ ಒಂದು ಆಸೆನೇ ಇಟ್ಕೊಂಡು ಮಾಡಂಗಿಲ್ಲ. ಏನಪ್ಪ ನಾವು ಮಾಡಕ್ ಕರ್ತವ್ಯ ಇರ್ತತಿ, ಮಾಡ್ಬೇಕು. ಈಗ ನೌಕರಿ ಹೋಗ್ದವ್ರು ಅವ್ರು ಬೆಳಗ್ಗೆ ಎದ್ದು ಅವ್ರ ಏನ್ ಕೆಲ್ಸ ಇರ್ತತ್ತ ಅದನ್ನ ಮಾಡ್ತಾರೆ. ನಮ್ ಕೆಲ್ಸ ಏನೈತೆ ನಾವು ಅದನ್ನ ಮಾಡ್ಬೇಕು. ಇದು ನಮ್ದೊಂದು ನೌಕರಿನೇ, ನೌಕರಿ ಅಲ್ಲ ಅಂತಂದ ಹೇಳಂಗಿಲ್ಲ. ಇಲ್ಲಿ ಜನ ಬೇಸತ್ತಿರೋದ್ ಹೆಂಗೆ ಅಂತ, ಲಾಭದಾಯಕ ಇಲ್ಲೇ ಇರೋದ್ರಿಂದ ಬೇಸತ್ತು. ಆಮೇಲೆ ಫಸ್ಟ್ ನಮಗೆ ಅಗ್ರಿಕಲ್ಚರ್ ಬೇಕಾಗಿರೋದು ಕೂಲಿ ಆಳು. ಹೌದು, ಈಗ ನೀವು ಕೂಲಿ ಆಳು ಅನಿವಾರ್ಯ ಅಂತ ಹೇಳಿದ್ರಲ್ಲ, ಅಂದ್ರೆ ಕೂಲಿ ಆಳು ಬೇಕಂತ ಹೇಳಿದ್ರೆ ಕೃಷಿಯಲ್ಲೇ ಅದು ಅನಿವಾರ್ಯ ನಮಗೆ. ತಾವು ಈ ಒಂದು ಸಮಸ್ಯೆನ ಹೇಗೆ ನಿಭಾಯಿಸ್ತೀರ? ಈ ಒಂದು ಸಮಸ್ಯೆ ನಿಭಾಯಿಸೋದು ಅಂತಂದ ಹೇಳಿದ್ರೆ, ಇಲ್ಲಿ ನಮ್ಮ ಗ್ರಾಮದೊಳಗೆ ಅಲ್ಪ ಸ್ವಲ್ಪ ಜನ ಬರ್ತಾರೆ, ನಾವು ಕರ್ಕೊಂಡು ಮಾಡ್ತಿರ್ತೇವೆ, ಬಿಡಕ್ ಬರಲ್ಲ. ಆಮೇಲೆ ಕೂಲಿ ಇವತ್ ಬರ್ಲಿಲ್ಲ ಅಂತಂದ ಹೇಳಿದ್ರೆ 100 ರೂಪಾಯಿ ಜಾಸ್ತಿ ಏರ್ಸಕ್ಕೂ ಬರಲ್ಲ. ಕಾರಣ ಹೆಂಗೆ ಅಂತಂದ ಹೇಳಿದ್ರೆ, ನಮ್ದು ಇವತ್ತು 1 ದಿವಸದ್ದಲ್ಲ, 365 ದಿವಸನು ನಾವು ಆ ಕೆಲಸಗಳು ಮಾಡಾರಯ್ಯ. ಒಂದಿವತ್ತು ನಂದೇನೋ ಕೆಲಸ ಕೆಡ್ತತಿ ಅಂತ 100 ರೂಪಾಯಿ ಜಾಸ್ತಿ ಇರಿಸಿದ ತಕ್ಷಣ ಅದನ್ನೇ ಹಿಡಿತಿರ್ತಾರೆ. ಆಮೇಲೆ ಇನ್ನೊಬ್ರಿಗೂ ನಾವು ಮಾಡೋದು ತೊಂದರೆ ಆಗಿರ್ತತಿ. ನಾವು ಹಿಂದಿರೋ ಜನನೂ ನೋಡ್ಬೇಕು, ಮುಂದಿರೋ ಜನನೂ ನೋಡ್ಬೇಕು. ನಾವು ಅದಕ್ಕೆ ಸರಿಯಾಗಿ ಹೊಂದ್ಕೊಂಡು ಕೆಲಸ ಮಾಡ್ಬೇಕೇ ಹೊರತು ಏನು ಮಾಡಕ್ ಬರಲ್ಲ. ಆಮೇಲೆ ಕೆಲವೊಂದ್ಸಲ ನಾವು ತಪ್ಪದಾರಿಗೆ ಮಾಡಿರ್ತೇವೆ. ಕಾರಣ ಹೆಂಗೆ ಅಂತಂದ್ರೆ ಮಾಡಿದೇವೆ, ಮಾಡಿಲ್ಲ ಅಂತಂದ್ರೆ ಇವತ್ತು ಹಣ್ಣು ಹರಿಲೇಬೇಕು ಅಂತಂದ ಹೇಳಿದ ಜನ ಸಿಗ್ಲಿಲ್ಲ ಅಂತಂದ ಹೇಳಿದಾಗ ಅದು ಸಸ್ಪೆನ್ಸ್ ನ ಮಾಡಿರ್ತೇವೆ. ಸಸ್ಪೆನ್ಸ್ ಅದು ಇಲ್ಲ ಅಂತಂದ ಹೇಳಲ್ಲ, ಆದ್ರೆ ಹೆಂಗಪ್ಪ ಅಂದ್ರೆ ಇವತ್ತು ಏನೋ ಕೊಡ್ತಾ ಸುಮ್ ಬರ್ರಿ ಅಂತಂದ ಹೇಳ್ತಾರೆ. ಅವ್ರ ನಂಬಿಕೆ ಇದ್ದ ಬಂದಿರ್ತಾರೆ. ನಾವೇನ್ ಕೊಟ್ಟಿವಿ ಅಂತಂದ್ ಅವ್ರು ಹೇಳಲ್ಲ, ನಾವೇನ್ ಕೊಟ್ಟಿದ್ದೀವಿ ಅಂತ ಇನ್ನೊಬ್ರಿಗೆ ಹೇಳಲ್ಲ. ಅದು ನಮ್ಮ ಕೆಲಸ ಆಗ್ಬೇಕಾದ್ರೆ ಕೊಡ್ಬೇಕಾದ ಕರ್ತವ್ಯ ಇರ್ತತಿ, ಕೊಡ್ಲೇಬೇಕಾಗ್ತತಿ, ಏನು ಮಾಡಕ್ ಬರಲ್ಲ. ಈಗ ಟೊಮೆಟೊ ಒಂದು ಬೆಳೆ ಎಷ್ಟು ದಿನಕ್ಕೆ ನಿಮಗೆ ಫಲ ಕೊಡುತ್ತೆ? ನಮಗೆ ಸಸಿದು 30 ದಿವಸ. ಅಲ್ಲಿ ನಾವು ಬೆಡ್ ಹಾಕಿ ನಾವು ಸಸಿ ಬಿಡಪ್ಪ ಅಂತಂದು ಹೇಳಿ ನಾವು ಅಲ್ಲಿ ನರ್ಸರಿ ಹೋಗಿ ಇಂಥದೇ ಪ್ಯಾಕೆಟ್ ಇಂದ ಸೊಸೆ ಬಿಟ್ಟಿದಾನೆ ಇಲ್ಲ ಅಂತಂದು ನೋಡ್ಕೊಂಡು ಬರೋ ಜವಾಬ್ದಾರಿನೂ ನಮ್ಮಲ್ಲಿ ಇರ್ತತಿ. ನಾವೆಲ್ಲ ಫೋನ್ ಮಾಡಿ ಸೊಸೆ ಬಿಡ ಒಂದ್ 100 ಟ್ರೈ ಬೇಕು ಇನ್ನೂ ಟ್ರೈ ಬೇಕು ಅಂದ್ರೆ ಅದು ಅಲ್ಲ. ನಾವು ಜವಾಬ್ದಾರಿ ಎಲ್ಲದರಲ್ಲೂ ಜವಾಬ್ದಾರಿ ಬೇಕೇ ಬೇಕು. ಅಲ್ಲಿ ಹೋಗಿ ಸೊಸೆ ಬಿಡಿಸಿ ಎಲ್ಲ ಆಮೇಲೆ ನಮ್ಮ ಟ್ರೈಗಳು ಯಾವ್ದು ನಮ್ಮ ಬೆಡ್ ಯಾವ್ದು ಅಂತಂದು ನೋಡ್ಕೊಂಡು ಬರ್ಬೇಕು. ಅಮ್ಮ ನಮ್ ಕೈಲಾಗದೇ ಇದ್ರೆ ನಮ್ಮನೆಯೊಳಗೆ ಯಾರಾಗ್ಲಿ ಕಾಣಿ ಒಳಗೆ ಇಂಥ ಬೆಡ್ನ ನಮ್ಮ ಸೊಸೆ ಅದಾವಪ್ಪ ಮತ್ತೆ ಹೆಂಗೆ ನೋಡ್ಕೊಂಬ ಅಂತಂದು ಹೇಳಿರ್ತೀವಿ. ನಮಗೆ ನರ್ಸರಿ ಅಂದ್ರೆ ಬಹಳ ದೂರ ಆಗಲ್ಲ, ಒಂದು 6-7 ಕಿಲೋಮೀಟರ್ ಆಗ್ತತಿ. ನಾವು 6-7 ಕಿಲೋಮೀಟರ್ ದಿವಸಕ್ಕೆ ಒಂದ್ಸಲ ಎಲ್ಲ 2 ಸಲ ಆ ಒಂದು ಪ್ರದೇಶಕ್ಕೆ ಅಂದ್ರೆ ನ್ಯಾಮತಿ ತಾಲೂಕೇನೈತಲ್ಲ ನಮ್ದು ಹೆಚ್ಚಿನ ವ್ಯವಹಾರಗಳಲ್ಲಿ ನಡೀತಲ್ಲ ಎಲ್ಲದಕ್ಕೂ ಹೋಗ್ತಿರ್ತಾವಲ್ಲ ಅಲ್ಲೇ ಮತ್ತೆ ಹೋಗಿ ಅದನ್ನು ಒಂದು ಕಣ್ಣಿಸ್ಕೊಂಡು ನಾವು ಬರ್ತೇವೆ. ನಂತರ ಅದು ನಾವು ಸಸಿ ನೆಟ್ಟ ಮೇಲೆ ಸ್ವಲ್ಪ ಹೆಚ್ಚಿಗೆ 60-65 ದಿವಸ ಬೇಕು. ಅಲ್ಲಿಗೆ ಸ್ವಲ್ಪ ಹೆಚ್ಚಿಗೆ 100-110 ದಿವಸಕ್ಕೆ ನಮಗೆ ಫಲವನ್ನು ಕೊಡ್ತತಿ. ಕೆಲವೊಂದು 100 ದಿವಸದೊಳಗೆ ಕೊಡೋ ಸಸಿಗಳು ಅದಾವೆ, ಇಲ್ಲ ಅಂತಂದು ಹೇಳಕ್ ಬರಲ್ಲ. ಅವು ಯಾವ ಟೈಮಿಗೆ ಯಾವ ಯಾವ ಹಂತ ಇರ್ತದೆ ಆ ಟೈಮಿಗೆ ಬರ್ತಿರ್ತಾವ. ಈಗ ನೀವು ಟೊಮೆಟೊನ ಮಾರ್ಕೆಟ್ ಮಾಡ್ಬೇಕಾದ್ರೆ ಎಲ್ಲೆಲ್ಲಿಗೆಲ್ಲ ಕಳಿಸ್ತೀರಾ? ನಾವು 1992 ಟೊಮೆಟೊ ಬೆಳೆದೆಲ್ಲ ಹಿಂದೆಲ್ಲ ಸಾಮಾನ್ಯ ಮಂಗಳೂರಿಗೆ ಸೌತ್ ಕೇಂದ್ರಕ್ಕೆ ಜಾಸ್ತಿ ಕಳಿಸ್ತಾ ಇದ್ದಿದ್ದು. ಅದ್ ಬಿಟ್ಟರೆ ಕೇರಳಕ್ಕೂ ಕಳಿಸಿದ್ವಿ, ಚಿಕ್ಕಮಂಗ್ಳೂರಿಗೂ ಕಳಿಸಿದ್ವಿ, ಬೆಂಗಳೂರಿಗೂ ಕಳಿಸಿದ್ವಿ. ಕೋಲಾರ ಚಿಂತಾಮಣಿ ಟೊಮೆಟೊ ಬೆಳೆಯ ಅಂತ ಕರ್ನಾಟಕದಲ್ಲಿ ಇಂಡಿಯಾದಾಗ ದೊಡ್ಡ ನಾಡಾದ್ರೂ ಅಲ್ಲಿಗೂ ಟೊಮೆಟೊ ಬರ ಆದಾಗ ನಾವು ಕಳಿಸಿದ್ವಿ. ಅಲ್ಲಿಗೂ ಟೊಮೆಟೊ ಅವ್ರಿಗೆ ಏನೋ ಬರ ಇರ್ತತಲ್ಲ, ಅವ್ರು ಫೋನ್ ಮಾಡಿದ ಮುಖಾಂತರ ನಾವು ಇಲ್ಲಿಂದ ಒಂದು ದೊಡ್ಡ ಗಾಡಿ ಮಾಡಿ ಟ್ರೈ ಏನು ಕಳಿಸಿರ್ತಾರೆ, ಫೋನ್ ಮಾಡಿ ಗಾಡಿ ಮತ್ತೆ ಟ್ರೈ ಹಾಕಿ ಕಳಿಸ್ರಿ ಅಂತಂದು ಹೇಳಿ ಟ್ರೈ ಹಾಕಿ ಕಳಿಸ್ತೀವಿ. ಹಿಂದೆ ಲೂಸ್ ಸುರ್ಕಂತ ಹೋಗಿದ್ರು, ಹಿಂದೆ ಒಂದು 94, 95, 96, 97, 98 2000 ಇಸವಿ ತನಕ ಲೂಸ್ ಸುರ್ಕಂತ ಹೋಗಿದ್ರು. ಅದಕ್ಕೆ ಹೆಂಗೆ ಅಂತಂದ್ರೆ ಪುಟ್ಟಿ ಮೂಲಕ ತೂಕ ಮಾಡ್ಕೊಂಡು ಲೂಸ್ ಇರ್ತಿದ್ರು. ಇವತ್ತು ವಿಜ್ಞಾನ ಬದಲಾವಣೆ ಆದಂಗೆ ಟ್ರೈ ತುಂಬುತ್ತಾರೆ, 20 kg ಒಂದು ಬಾಕ್ಸ್. ನಾವೆಲ್ಲಿಗೂ ಮಾರಾಟ ಕೇಂದ್ರಕ್ಕೆ ಹೋಗಲ್ಲ, ನಮ್ಮಲ್ಲಿಗೆ ಬಂದು ಅವರೇ ತುಂಬಿಕೊಂಡು ಹೋಗೋರು, ಅವರೇ ಹರಿದು ಹಾಕಾರಷ್ಟೇ. ನಾವು ಹರಿದಾಕಿ ಕೊಟ್ಬಿಟ್ರೆ ತುಂಬತಾರ ಅವರು, ವೇಸ್ಟೇಜ್ ಅಂತ ತೆಗಿತಾರೆ, ಮಾಮೂಲಿ ಬಳ್ಳೆ ಹಣ್ಣು ತುಂಬತಾರೆ. ಸ್ವಲ್ಪ ರೇಟ್ ಜಾಸ್ತಿ ಆಯ್ತು ಅಂತಂದ ಹೇಳಿ ಚೆನ್ನಾಗಿ ಫಿಲ್ಟರ್ ಮಾಡ್ತಾರೆ. ಕಾರಣ ಹೆಂಗೆ ಅಂತಂದ ಹೇಳಿದ್ರೆ ಅಲ್ಲಿ ಆ ದೊಡ್ಡ ರೇಟ್ ತಗೊಳ್ಳೋ ಒಂದು ಇದು ಬೇಕಲ್ಲ. ಈಗ ಟೊಮೆಟೊ ಬೆಳೆಗಾರರಿಗೆ ನಾವು ಹೇಳ್ಬೋದಾದ್ರೆ ಕನಿಷ್ಠ 1 kg ಲೆಕ್ಕದಲ್ಲಿ ಯಾವ ಒಂದು ದರ ಸಿಕ್ಕರೆ ಅವರಿಗೆ ಲಾಭದಾಯಕ, ಅಂದ್ರೆ ಬೆಳೆದವರಿಗೆ ಲಾಭದಾಯಕ ಅಂತ ತಾವು ಹೇಳ್ತೀರಾ? ಇವತ್ತು ಅದ್ರ ಬಗ್ಗೆ ಭಾರಿ ದೊಡ್ಡ ಆಘಾತಕ್ಕೆ ಸಿಕ್ಕೊಂಡಿದ್ದವನು. ಕಾರಣ ಹೆಂಗೆ ಅಂತಂದಿದ್ರೆ ಹಿಂದೆ ನಾವು 3 rupees ತಪ್ಪಿದ್ರೆ 4 rupees 5 rupees ಕಿಲೋ ಮಾರಿದ್ರೆ ನಮಗೆ ಲಾಸ್ ಅನ್ನೋ ಪ್ರಶ್ನೆ ಇದ್ದಿಲ್ಲ. ಇವತ್ತು ಕನಿಷ್ಠ ಅಂತಂದ ಹೇಳಿದ್ರೆ 15 rupees 1 kg ಟೊಮೆಟೊ ಹಣ್ಣು ನಾವು ಸ್ಪಾಟ್ ನಲ್ಲಿ ಕೊಡ್ಲೇಬೇಕು. ಸ್ಪಾಟ್ ನಲ್ಲಿ ಕೊಟ್ರೆ ನಮಗೆ 1,00,000 ಉಳಿಯೋದು ಬೇಕಾಗಿಲ್ಲ. 1 acre ಕಡಿಮೆ ಅಂತಂದ ಹೇಳಿದ್ರು ಕೋಲು, ವೈರು, ಸಸಿ, ಔಷಧಿ, ಗೊಬ್ಬರ ಇವನ್ನೆಲ್ಲ ನೋಡಿದ್ರೆ 1.5 lakh rupees 1 acre ಖರ್ಚು ಬರುತ್ತೆ. ಅವನ್ನೆಲ್ಲ ಮೇಡ್ಗುಡ್ಡು ಮಾಡ್ಕೊಂಡು ನಾವು ಲಾಭಾಂಶ ಕತ್ತಗಬೇಕು. ಆಮೇಲೆ ಈಗ ಹುಳ ಹತ್ತಪ್ಪ ಅಂತಂದ್ರೆ ಅಲ್ಲಿ ಇಳುವರಿ ಕಮ್ಮಿ ಬರ್ತತಿ. ಹಂಗಾಗಿ ಯಾವ್ದ್ರಿಂದ ನಾವು ಇಷ್ಟೇ ಮಾಡಿದ್ರೆ ಲಾಭ ಸಿಗ್ತತಿ, ಇಷ್ಟೇ ಮಾಡಿದ್ರೆ ನಷ್ಟ ಆಗ್ತತಿ ಅನ್ನೋ ಇದು ಕರಾರವಾಗಿ ಹೇಳೋದು ಕಷ್ಟ. ಈ ವರ್ಷ ಈರುಳ್ಳಿ ರೇಟ್ ಆಗೈತಿ, ಇದು ಮತ್ತೆ ಮುಂದೆ ಸಾಯತನಕ ಹೇಳ್ಕೊಂತ ಹೋಗದೆ ಮತ್ತೆ ಮುಂದಕ್ಕೆ ಏನು ಎಲ್ಲಿ ನೋಡಿದ್ರು ಬರೀ ನೀರುಳ್ಳಿನೇ ಬೆಳೆಯೋದು. ಹಂಗಾಗಿ ನಾವು ರೈತರು ಏನಪ್ಪ ಅಂದ್ರೆ ಈ ವರ್ಷ ಏನ್ ರೇಟ್ ಆಗಿರ್ತದೆ ಮುಂದೆ ಅದನ್ನ ಹಸ್ತ ಹೊರತು ಬಿದ್ದ ರೇಟ್ ಅಂದ್ ಯಾವ್ದು ಬೆಳೆ ಬೆಳೆಯಕ್ ಹೋಗಲ್ಲ. ಆಸೆಗಿಂತ ದುರಾಸೆ ಮನುಷ್ಯನಲ್ಲಿ ನಮ್ಗೆ ರೈತರಿಗೆ ಜಾಸ್ತಿ ಇದೆ. ಆದ್ರೂ ಕೃಷಿಕರು ಯಾರೇ ಆಗ್ಲಿ ಈ ಕೃಷಿಕ ತಂದಿಂದ ಹಿಂಜರಿಯೋದು ಬೇಡ ಅಂತ ನನ್ನ ಅನಿಸಿಕೆ. ಆದಷ್ಟು ಮುಂಜಾಗ್ರತೆಗೆ ಮುಂದೆ ನೋಡ್ಕೊಂತ ಹೋಗೋದು ಉತ್ತಮ ಅಂತ ನನ್ನ ಅನಿಸಿಕೆ. ಎಲ್ಲರಿಗೆ ಇಷ್ಟ ಹೇಳಕ್ಕೆ ನಾ ಇಷ್ಟಪಡ್ತೇನೆ. ಒಳ್ಳೇದು ಮಹೇಶಪ್ಪರೇ, ತಾವು ಸಾಕಷ್ಟು ಅನುಭವಗಳನ್ನು ಪಡ್ಕೊಂಡ್ರಿ, ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಾವು ತಿಳಿಸ್ಕೊಟ್ರಿ. ತಾವೇನು ಒಂದು ಕಿವಿ ಮಾತು ಹೇಳಿದ್ರೆ ನಿಜವಾಗ್ಲೂ ನಮ್ಮ ರೈತರು ಆ ನಿಟ್ಟಿನಲ್ಲಿ ಜಾಗೃತಿ ವಹಿಸಿದ್ರೆ ಒಂದು ನಷ್ಟ ಅನುಭವಿಸ ಬದಲ ಕನಿಷ್ಠ ಪಕ್ಷ ನಾವೇನು ಬೆಳೆದಕ್ಕೆ ನಮ್ಮ ಖರ್ಚು ಬಂದರೂ ಸಾಕ. ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇದುವರೆಗೂ ತಾವು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ಸ್. ಟೊಮ್ಯಾಟೊ ಕೃಷಿಯ ಅನುಭವಗಳನ್ನು ಕುರಿತು ದಾವಣಗೆರೆ ಜಿಲ್ಲೆ ರಾಮೇಶ್ವರದ ಕೃಷಿಕ ಆರ್ಜಿ ಮಲ್ಲೇಶಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿ ದಣ್ಣ. ಈಗ ಕೇಳಿ ಸೇವಂತಿಗೆ ಹೂವಿನ ಕೃಷಿಯ ಬೇಸಾಯ ಕ್ರಮಗಳ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಯು ಜೀವನ್ ಅವರೊಂದಿಗಿನ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರ್ ತಾಲೂಕ್ ಬಬ್ಬೂರ್ ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಸಹ ಸಂಶೋಧಕರಾದ ಡಾಕ್ಟರ್ ಜೀವನ್ ಯು ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸೇವಂತಿಗೆ ಬೆಳೆಯ ಬೇಸಾಯ ಕ್ರಮಗಳ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ಈಗ ಸೇವಂತಿಗೆ ಬೆಳೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸರ್, ಈಗ ಸೇವಂತಿಗೆ ಬೆಳೆ ಬೆಳಿಲಿಕ್ಕೆ ನಮ್ಮ ಒಂದು ಚಿತ್ರದುರ್ಗ ಜಿಲ್ಲೆಯ ವಾತಾವರಣ ಹೇಗಿದೆ ಸರ್? ಚಿತ್ರದುರ್ಗ ಜಿಲ್ಲೆಯ ವಾತಾವರಣ ಸೇವಂತಿಕೆ ಬೆಳೆಗೆ ಏಳು ಮಾಡಿಸಿದಂತಹ ವಾತಾವರಣ. ಯಾಕೆಂದ್ರೆ ಈಗ ಇದಕ್ಕೆ ಅತಿ ತಾಪಮಾನ ಹೆಚ್ಚಿದ್ರು ತಡ್ಕೊಳ್ಳುವಂತ ಶಕ್ತಿಯನ್ನು ಹೊಂದಿದೆ ಈ ಬೆಳೆಗೆ. ಮತ್ತೆ ಸಣ್ಣ ರೈತರುಗಳು ಇದನ್ನ ಹೆಚ್ಚಿನದಾಗಿ ಅಳವಡಿಸ್ಕೋಬಹುದು. ಮತ್ತೆ ಹೊರಗಿನ ವಾತಾವರಣದಲ್ಲಿ ತುಂಬಾ ಬಂಪರ್ ಬೆಳೆಯಾಗಿ ಬರುತ್ತೆ. ಇದನ್ನ ನಾವು ಹಬ್ಬಕ್ಕೆ ಬರೋ ಹಾಗೆ ಕೋಇನ್ಸೈಡ್ ಆಗಂಗೆ ಬೆಳೆದ್ರೆ ನಮ್ಗೆ ಪ್ಲಾನ್ ಮಾಡಿ ಬೆಳಿಬೇಕು. ಸುಮ್ನೆ ಬೆಳೆಯೋದಕ್ಕಿಂತ ಇಂಥ ಹಬ್ಬಕ್ಕೆ ಕೋಇನ್ಸೈಡ್ ಆಗಂಗೆ ಆ ಟೈಮಿಗೆ ನೀವು ಉಳುಮೆ ಮಾಡಿಬಿಟ್ಟು ಈಗ ನೀವು ನೆಕ್ಸ್ಟ್ ಮಂತ್ನು ಪ್ಲಾಂಟಿಂಗ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಡಿಸೆಂಬರ್ ಎಂಡಿಂಗ್ ಅಷ್ಟೊತ್ತಿಗೆ ನೀವು ನಾಟಿ ಮಾಡಿದ್ರೆ ಜನವರಿ ಫಸ್ಟ್ ವೀಕ್ ಅಷ್ಟೊಳಗೆ ನೀವು ಮುಗಿಸ್ಬೇಕು ನಾಟಿ ಮಾಡೋದೆಲ್ಲ. ಅದು ನಿಮಗೆ ಕರೆಕ್ಟಾಗಿ ಶ್ರೀರಾಮನವಮಿ ಹಬ್ಬ ಟೈಮಿಗೆ ಕರೆಕ್ಟಾಗಿ ಬರುತ್ತೆ, ಒಳ್ಳೆ ಆದಾಯ ಬರುತ್ತೆ. ಹಬ್ಬಕ್ಕೆ ಕೋಇನ್ಸೈಡ್ ಆಗಂಗೆ ಬೆಳೆಯೋದ್ರಿಂದ ನಿಮಗೆ ಲಾಭ 2-3 times ಜಾಸ್ತಿ ಆಗುತ್ತೆ. ಇದು ಬೆಳೆನ ವರ್ಷ ಪೂರ್ತಿ ನಾಟಿ ಮಾಡಬಹುದಾ? ನೀವು ಹೇಳ್ದಂಗೆ ನವೆಂಬರ್, ಡಿಸೆಂಬರ್, ಜನವರಿ ಈ ತಿಂಗಳಲ್ಲಿ ಮಾತ್ರ ನಾಟಿ ಮಾಡಬೇಕಾಗುತ್ತೆ. ಇದನ್ನ ವರ್ಷವಿಡೀ ಬೆಳಿಬಹುದು, ಬೆಳಿಬಹುದು ಹೊರಗಿನ ವಾತಾವರಣದಲ್ಲಿ. ಆದ್ರೆ ಕೆಲವೊಂದು ತಳಿಗಳು ಮಾತ್ರ ಸೂಕ್ತವಾಗಿ ಬೆಳಿಬೇಕು. ಇವಾಗ ಈ ಸಮಯಕ್ಕೆ ಯುಗಾದಿ ಹಬ್ಬಕ್ಕೆ ಬೇಸಿಗೆ ಕರೆಕ್ಟ್ ಆಗಿ ಬಂದಂತದ್ದು. ಈಗ ಲೋಕಲ್ ಆಗಿ ಬೆಳೀತಿದ್ದಾರೆ ಎಷ್ಟೋ ರೈತರು. ಅದರಲ್ಲಿ ಹೇಳ್ಬೇಕಂದ್ರೆ ಒಂದು ಪಾವಗಡ ಚಾಂದಿನಿ ಅಂತಿದೆ ಲೋಕಲ್, ಆಮೇಲೆ ಪೇಪರ್ ಎಲ್ಲೋ ಅಂತಿದೆ, ಪೇಪರ್ ವೈಟ್ ಅಂತಿದೆ. ಈ ಮೂರು ವೆರೈಟಿ ತುಂಬಾ ಹೇಳ್ ಮಾಡಿಸಿದಂತ ವೆರೈಟಿ ಈಗ ಸದ್ಯಕ್ಕೆ. ಈ ವೆರೈಟಿಗಳನ್ನ ನಾವ್ ಈಗ ಅಳವಡಿಸ್ಕೋಬಹುದು. ಇದು ಇಲ್ಲಿ ಕ್ಯಾದಿಗೆರೆ ಅಂತ ಒಂದು ನರ್ಸರಿ ಇದೆ ಚಿತ್ರದುರ್ಗದ ಹತ್ರ, ಅಲ್ಲಿ ಸಿಗತ್ತೆ ಗಿಡಗಳು. ಅಂದ್ರೆ ಈ ಮೂರು ತಳಿಗಳು ಬೇಸಿಗೆ ಕಾಲದಲ್ಲಿ ಬೆಳೆಯಂತವು. ಈ ಮುಂಗಾರಿನಲ್ಲಿ ಬೆಳೆಯಂತ ತಳಿಗಳು ಏನಾದ್ರು ಇದಾವೆ ಸರ್? ಅದರಲ್ಲಿ ಪೂರ್ಣಿಮಾ ಅಂತಿದೆ, ಬೆಳ್ಳಟ್ ಅಂತಿದೆ, ಅವೆಲ್ಲ ಮತ್ತೆ ಪಚ್ಚ ಅಂತಿದೆ, ಅದೆಲ್ಲ ಬೆಳಿಬಹುದು ಆ ಟೈಮಲ್ಲಿ. ಬಟ್ ಈ ಟೈಮಲ್ಲಿ ನನಗೀಗ ಇವಾಗ ಡಿಸೆಂಬರ್ ಇವಾಗ ಹೇಳ್ತಿರೋದ್ರಿಂದ ಇವಾಗ ಈ ವೆರೈಟೀಸ್ ನೀವು ಬೆಳಿಬೇಕಾಗುತ್ತೆ. ನರ್ಸರಿಯಿಂದನೇ ತಗೊಂಡ್ಬರ್ಬೇಕಾ ರೈತರು ಅಥವಾ ತಮ್ಮ ಜಮೀನಲ್ಲೇ ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡಬಹುದು? ಹಂಗು ಮಾಡ್ಕೋಬಹುದು. ಬಟ್ ಯೂಶಲಿ ಇವಾಗ ಸಡನ್ ಆಗಿ ಮಾಡ್ಬೇಕಾದ್ರೆ ನಮ್ಗೆ ರೋಗ ನಿರೋಧಕ ಎಲ್ಲ ಶಕ್ತಿ ಎಲ್ಲ ಇರಬೇಕು, ಒಳ್ಳೆ ತಳಿಗಳು ಬೇಕಾಗಿರೋದ್ರಿಂದ ನರ್ಸರಿಯಿಂದ ತಗೊಂಡ್ ಬಂದ್ಬಿಟ್ಟು ಒಂದು ಎಕರೆಗೆ ನಿಮಗೆ ಫಸ್ಟ್ ಏನ್ ಮಾಡ್ಬೇಕಂತಂದ್ರೆ ಭೂಮಿನ ಸಿದ್ಧತೆ ಹೇಗ್ ಮಾಡ್ಕೋಬೇಕಂದ್ರೆ ನೀವು ಡ್ರಿಪ್ ಲೈನ್ ಇದ್ರೆ ತುಂಬಾ ಒಳ್ಳೇದು. ಡ್ರಿಪ್ ಲೈನ್ ಆಯಿಸೋದಕ್ಕಿಂತ ನೀರನ್ನ ಡ್ರಿಪ್ ಲೈನ್ ಮೂಲಕ ನೀವು ಏರುಮಡಿಗಳನ್ನ ಮಾಡ್ಕೋಬೇಕು. ಏರುಮಡಿಗಳನ್ನ ಮಾಡಿಕೊಂಡು ಅದನ್ನ ಸಾಲಿನಿಂದ ಸಾಲು ಕುಂಟೆ ತರನು ಹೊಡ್ಕೊಂಡು ಮೇಲೆ ಡ್ರಿಪ್ ಲೈನ್ ಹೇಳ್ಕೊಂಡು ಮಾಡಬಹುದು. ಒಂದ್ ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂದ್ರೆ 45 ಸೆಂಟಿಮೀಟರ್ ಅಷ್ಟು ಅಂತರ ಕೊಡ್ಬೇಕು. ಯಾಕಂದ್ರೆ ಬಿಸಿಲು ಇರೋದ್ರಿಂದ ಒಂದ್ ಸ್ವಲ್ಪ ವೈಡರ್ ಸ್ಪೇಸಿಂಗ್ ಕೊಡ್ಬೇಕಾಗುತ್ತೆ. ಸಾಲಿನಿಂದ ಸಾಲಿಗೆ 3-4 ಅಡಿ ಕೊಟ್ಟರು ನಡೆಯುತ್ತೆ. ಹೀಗ್ ಮಾಡೋದ್ರಿಂದ ನಿಮ್ಗೆ ಒಂದ್ ಎಕರೆಗೆ ಸುಮಾರು 12,000 ಗಿಡಗಳನ್ನ ಕೂಡಿಸಬಹುದು. ಹೀಗೆ ನೀವೇನ್ ಚೂಟೋದು ಅದೆಲ್ಲ ಬೇಕಿಲ್ಲ, ಯಾಕಂದ್ರೆ ಗಿಡಗಳು ಬೆಳೆಯೋದನ್ನ ಸ್ವಲ್ಪ ಕಷ್ಟ ಇರೋದ್ರಿಂದ ತಾನಾಗ್ ತಾನೇ ಪಿಂಚಿಂಗ್ ಎಲ್ಲ ಆಗತ್ತೆ, ಸೆಲ್ಫ್ ಪಿಂಚಿಂಗ್ ತರ ಅನ್ಸುತ್ತೆ. ಕುಡಿಯನ್ನು ತೆಗೆಯೋದು ಬೇಕಿಲ್ಲ, ಇಂಟರ್ಕಲ್ಚರ್ ಆಪರೇಷನ್ಸ್. ಬಟ್ ಭೂಮಿ ಸಿದ್ಧತೆ ಮಾಡೋದಕ್ಕಿಂತ ಮುಂಚೆ ಏರುಮಡಿ ಹೇಳಿದ್ನಲ್ಲ, ಅದರಲ್ಲಿ ಚೆನ್ನಾಗಿ ನೀವು ಕೊಟ್ಟಿಗೆ ಗೊಬ್ಬರ, ಡೈಅಮೋನಿಯಂ ಫಾಸ್ಫೇಟ್ DAP ಮತ್ತೆ MOP ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತೀವಲ್ಲ, ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸಾಕಷ್ಟು ಕೊಟ್ಟಿಗೆ ಗೊಬ್ಬರವನ್ನ ಹಾಕಿ ಮಿಕ್ಸ್ ಮಾಡಿ ಅದ ಮಾಡಿ ಡ್ರಿಪ್ ಲೈನ್ ಎಳೆದು ನಾಟಿ ಮಾಡಿ ಈ ಅಂತರದಲ್ಲಿ ನಾಟಿ ಮಾಡಿದ್ರೆ ಒಳ್ಳೆ ನಮಗೆ ಗ್ರೋತ್ ಬರುತ್ತೆ ಚೆನ್ನಾಗಿ. ಈ ಭೂಮಿ ಸಿದ್ಧತೆ ಮಾಡ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ಏನಾದ್ರೂ ಈ ಮಣ್ಣು ನೀರಿನ ಪರೀಕ್ಷೆ ಮಾಡಿಸಿದ್ರೆ ಹೆಚ್ಚು ಅನುಕೂಲ ಆಗುತ್ತಾ ರೈತರಿಗೆ? ಮಣ್ಣು ಪರೀಕ್ಷೆ ಮಾಡೋದು ಒಳ್ಳೇದೇನೆ ನಾನು ಹೇಳೋದು. ಈಗ ಸದ್ಯಕ್ಕೆ ನೀರಿನ ಪರೀಕ್ಷೆ ಇದು ಆಲ್ರೆಡಿ ಗಡಿಸಿರೋದ್ರಿಂದ ಏನು ತೊಂದರೆ ಇಲ್ಲ, ಇದು ಆಲ್ರೆಡಿ ಇದಾಗಿರುತ್ತೆ. ಬಟ್ ಮಣ್ಣಿನ ಪರೀಕ್ಷೆ ಮಾಡಿಸೋದು ಸೂಕ್ತ. ನಾನು ಹೇಳಿದ್ನಲ್ಲ, ಇಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಕೊರತೆ ಕಡಿಮೆ ಇರುತ್ತೆ ಈ ಮಣ್ಣುಗಳಲ್ಲಿ ನಾನು ನೋಡಿದಂಗೆ. ಸೊ ಹಾಗಾಗಿ ಒಂದು ಜಿಪ್ಸಮ್ ಸಿಗುತ್ತೆ RSK ಗಳಲ್ಲಿ, ಆ ಜಿಪ್ಸಮ್ ಈ ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಜಿಪ್ಸಮ್ ಅದೇನು ಕಡಿಮೆ ರೇಟ್ ಇದೆ, ಒಂದು ಚೀಲ ಒಂದು 2-3 ಒಂದು ಎಕರೆಗೆ ಒಂದು 10 ಚೀಲ ಹಾಕಿದ್ರು ತೊಂದರೆ ಇಲ್ಲ. ಒಂದು ಬೆಡ್ಗಳ ಮೇಲೆ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಜಿಪ್ಸಮ್ಮು ಗೊಬ್ಬರ ನಾನು ಹೇಳಿದ DAP ಇವೆಲ್ಲ ಹಾಕ್ಬಿಟ್ಟು ಹದ ಮಾಡಿಬಿಟ್ಟು ನಾಟಿ ಮಾಡಬೇಕಾಗುತ್ತದೆ. ಈ ಬೋಧಿ ಮಡಿಗಳು ಮಾಡಿದಾಗ ಏನಾದ್ರೂ ಮಲ್ಚಿಂಗ್ ಪೇಪರ್ ಹಾಕಿರೋ ಅನುಕೂಲ? ಏನ್ ಬೇಡ, ಮಲ್ಚಿಂಗ್ ಪೇಪರ್ ಏನ್ ಬೇಕಾಗಿಲ್ಲ. ಯಾಕಂದ್ರೆ ಅಂದ್ರೆ ಮೂರ್ ಸೀಸನ್ ಬೆಳೆಯೋದಿದ್ರೆ ಒಳ್ಳೇದು. ಬಟ್ ಸಣ್ಣ ರೈತರೆಲ್ಲ ಮಲ್ಚಿಂಗ್ ಪೇಪರ್ ಹಾಕೊಳೋದೇನ್ ಅಂತ ಬೇಕಾಗಿಲ್ಲ ಅಂತ ನಾನು ಹೇಳ್ತೀನಿ. ಅಂದ್ರೆ ಒಂದ್ ಬೆಳೆ ತೆಗಿಯೋದ್ರಿಂದ ಮಲ್ಚಿಂಗ್ ಪೇಪರ್ ನಮ್ಗೆ ಕಾಸ್ಟ್ ತುಂಬಾ ಆಗ್ಬಿಡತ್ತೆ ಒಂದ್ ಬೆಳೆಗೆ. ಅದೇ ನೀವು 3-4 ಬೆಳೆ ಕಂಟಿನ್ಯೂಸ್ ಆಗಿ ಬೆಳೆಯೋದಾದ್ರೆ, ಇದಾದ್ಮೇಲೆ ಟೊಮೆಟೊ ಇಂದ ಡಿಫ್ರೆಂಟ್ ಕ್ರಾಪ್ ಬೆಳೆಯೋದಾದ್ರೆ ಮಲ್ಚಿಂಗ್ ಒಳ್ಳೇದು. ಬಟ್ ಏನಂತ ಕಳೆಯನ್ನಷ್ಟು ನಿರ್ವಹಣೆ ಮಾಡುವ ಡ್ರಿಪ್ ಮೂಲಕ ಕೊಡೋದ್ರಿಂದ ಕಳೆ ಬರೋದು ಕಡಿಮೆ ಆಗುತ್ತೆ. ಯಾಕೆಂದ್ರೆ ನೀರು ಆ ಜಾಗಕ್ಕಷ್ಟೇ ಹೋಗೋದ್ರಿಂದ ಕಳೆಗಳಷ್ಟು ಬರೋದಿಕ್ಕೆ ಸಾಧ್ಯ ಇಲ್ಲ, ನಿರ್ವಹಣೆ ಮಾಡಬಹುದು. ಈಗ ಸಸಿ ನರ್ಸರಿಯಿಂದ ಕೊಂಡ್ಕೊಂಡ್ಬಂದ್ರೆ ರೈತರಿಗೆ ಏನು ದರ ಬೀಳುತ್ತೆ, ಏನ್ ಖರ್ಚು ಬರುತ್ತೆ ಸರ್? ಒಂದ್ ಗಿಡಕ್ಕೆ ಅವರು 1.20 ರೂಪಾಯಿ ಇಲ್ಲ 30 ಪೈಸಾ ಇಷ್ಟು ತಗೋತಾರೆ. ಅದೇ ನಮಗೆ ಒಳ್ಳೆ ನಾಮಿನಲ್ ಪ್ರೈಸ್ ಏನೆ, ಯಾಕೆಂದ್ರೆ ಅವರು ಬೆಳೆಸಿ ಎಲ್ಲ ಇದು ಮಾಡಿರ್ತಾರೆ. ಒಂದ್ ಎಕರೆಗೆ ನಾನು ಹೇಳಿದ್ನಲ್ಲ 12,000 ಗಿಡ ಬೇಕಾಗತ್ತೆ, ಅವರೊಂದು 13,000 ಚಾರ್ಜ್ ಮಾಡ್ತಾರೆ, 13-14,000. ಆಮೇಲೆ ಅದನ್ನ ಗಿಡದಿಂದ ಒಂದ್ ಗಿಡಕ್ಕೆ ನಾವು ಒಂದು 12,000-15,000 ರೂಪಾಯಿ ಖರ್ಚು ಹಾಕೋಬಹುದು ಗಿಡಕ್ಕೆ. ತೊಂದ್ರೆ ಇಲ್ಲ, ಒಳ್ಳೆ ಗಿಡಗಳನ್ನ ಕೊಡ್ತಾರೆ. ಅದನ್ನ ಸಸಿ ನಾಟಿ ಮಾಡಿ ನೀಟಾಗಿ ಒಂದು 2-3 ದಿವಸ ಚೆನ್ನಾಗಿ ನೀರು ಆರ್ದಿಲ್ಲಂಗೆ ನಾವು ನೋಡ್ಕೋಬೇಕು. ಆಮೇಲೆ ತಾನಾಗ ತಾನೇ ಸೆಟ್ ಆಗುತ್ತೆ ಬೆಡ್ ಮೇಲೆ ಹಾಕಿದ್ಮೇಲೆ, ಆಮೇಲೆ ಸ್ಟಾರ್ಟ್ ಆಗುತ್ತೆ. ನಾಟಿ ಮಾಡಿದಂತಹ ಸುಮಾರು 70-80 ದಿವಸ, ಯೂಶಲಿ ಮಳೆಗಾಲದಲ್ಲಾದ್ರೆ 90-95 ದಿವಸದವರೆಗೂ ಬರಲ್ಲ, ಯಾಕಂದ್ರೆ ಕ್ಲೌಡಿ ಇರೋದ್ರಿಂದ ವೆದರು. ಇವಾಗ ಬಿಸಿಲು ಜಾಸ್ತಿ ಆಗ್ತಾ ಇರೋದ್ರಿಂದ ಇನ್ಕ್ರೀಸ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಕೊಯ್ಲಿಗೆ ಬೇಗ ಬಂದ್ಬಿಡುತ್ತೆ, ಬೇಗ ಬಂದು ಬೇಗ ಮುಗಿದೋಗುತ್ತೆ ಬೆಳೆ. ಆ ದೃಷ್ಟಿಯಿಂದ ಸುಮಾರು ಒಂದು 65-70 ದಿವಸಕ್ಕೆ ನಿಮಗೆ ಫಸ್ಟ್ ಕೊಯ್ಲು ಸ್ಟಾರ್ಟ್ ಆಗ್ಬಿಡುತ್ತೆ. ಫಸ್ಟ್ ಕೊಯ್ಲು. ಅಂತರ್ಬೇಸಾಯ ಏನಾದ್ರು ಮಾಡಬಹುದು ಇದ್ರ ಮಧ್ಯದಲ್ಲಿ? ಈಗ ಬೋದ್ ಹೊಡೆದ್ರಿಂದ ಕಳೆ ಏನ್ ಬೀಳೋದಿಲ್ಲ, ಹಂಗಾಗ್ಬಿಟ್ಟು ಅಂತರ್ಬೇಸಾಯದ ಅವಶ್ಯಕತೆ ಏನಿರಲ್ಲ ಅಂತ? ಏನಿರಲ್ಲ, ಒಂದು ತಿಂಗಳಾದ್ಮೇಲೆ ಬುಡಕ್ಕೆ ಮಣ್ಣನ್ನು ಏರಿಸಬೇಕು, ಯಾಕಂದ್ರೆ ಸ್ಟ್ರೆಂತ್ ಬರಬೇಕು. ಅದನ್ನೇ ಅಂತರವಾಗಿ ನಾವು ಅರ್ಥಿಂಗಪ್ಪ ಅಂತೀವಲ್ಲ, ಗಿಡಕ್ಕೆ ಸುತ್ತ ಮಣ್ಣು ಏರಿಸಿ ಅಂದ್ರೆ ಸ್ವಲ್ಪ ಸ್ಟ್ರೆಂತ್ ಆಲ್ರೆಡಿ ಬೆಡ್ ಮೇಲೆ ಇರುತ್ತೆ, ಸ್ವಲ್ಪ ಬುಡಕ್ಕೆ ಮಣ್ಣು ಏರಿಸ್ಬಿಟ್ಟು ಒಂದ್ ತಿಂಗಳಾದ್ಮೇಲೆ ಯಾವಾಗ ಒಂದ್ ಸ್ವಲ್ಪ ಕುಡಿಗಳೆಲ್ಲ ಒಡೆಯೋ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಒಂದ್ಸಲ ನೀವು ಸ್ವಲ್ಪ DAP ಅಥವಾ ನೀವು ಡ್ರಿಪ್ ಅಲ್ಲೇ ಕೊಡಬೇಕಾದ್ರೆ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ನ ಕೊಡಬಹುದು. ನೀರಲ್ಲಿ ಕರಗದಂತ ಗೊಬ್ಬರಗಳನ್ನ, ಸಪೋಸ್ ಫರ್ಟಿಗೇಷನ್ ಇತ್ತಂದ್ರೆ ಕೆಲವರಲ್ಲಿ ಫರ್ಟಿಗೇಷನ್ ಇರೋದಿಲ್ಲ, ಆ ಸಂದರ್ಭದಲ್ಲಿ ನಾಟಿ ಮಾಡಿದ ಒಂದ್ ತಿಂಗಳಾದ್ಮೇಲೆ ಒಂದ್ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಜೊತೆನೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ DAP ಅಥವಾ ಕಾಂಪ್ಲೆಕ್ಸ್ ಯಾವ್ದಾದ್ರು 17 ಅಲ್ಲ ಯಾವ್ದಾದ್ರು ಹಾಕೊಂಡು ಮಿಕ್ಸ್ ಮಾಡಿ ಗಿಡಕ್ಕೆ ಎರಡ್ ಸಾಲ್ಗಳ ಮಧ್ಯೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿಬಿಟ್ಟು ಚೆನ್ನಾಗಿ ನೀರ ಕೊಟ್ಬಿಟ್ರೆ ಸಾಕು, ಒಂದ್ಸಲ ಗೊಬ್ಬರ ಸಾಕಷ್ಟೇ, ಜಾಸ್ತಿ ಕೊಡೋಂತ ಅವಶ್ಯಕತೆ ಏನಿಲ್ಲ. ನೀರ್ ನಿರ್ವಹಣೆ ಮತ್ತೆ ಮೇಲ್ ಗೊಬ್ಬರ ಕೊಟ್ಮೇಲೆ ಈ ಕಳೆ ನಿರ್ವಹಣೆ ಯಾವ ರೀತಿ ಮಾಡ್ಬೇಕು? ಅದ್ ಕಳೆ ಸ್ವಲ್ಪ ಬಿದ್ರೆ ಕೈಯಿಂದನೆ ಆರಿಸಿ ತೆಗಿಬೇಕಾ? ಯಾವ ರೀತಿ ಒಂದ್ ಎಕರೆಗೆ ಒಂದ್ ಸುಮಾರು ಒಂದು ಕಳೆ ನಿರ್ವಹಣೆಗೆ ಅಂದ್ರೆ ಟೋಟಲ್ ಆಗಿ ನಮಗೆ ಒಂದು 10-15 ಲೇಬರ್ ಬೇಕಾಗುತ್ತದೆ. ಒಂದು 2-3 ಹಂತದಲ್ಲಿ ನಾವು ಬಿಟ್ಬಿಟ್ಟು ತೆಗಿಸ್ಬೋದು ಅಂತಂದಿಲ್ಲ, ಯಾಕಂದ್ರೆ ನಾವು ನೀರನ್ನ ಡ್ರಿಪ್ ಮೂಲಕ ಕೊಡೋದು, ಅದೇ ನೀವು ಆಯಿಸಿದಾಗ ಏನಾಗುತ್ತೆ ಜಾಸ್ತಿ ಬೀಳುತ್ತೆ. ಡ್ರಿಪ್ ಮೂಲಕ ಮಾಡ್ಕೊಳ್ಳಿ, ಸೊ ದಟ್ ಅವಾಗ ನಾವು ಕಳೆ ನಿರ್ವಹಣೆ ಮಾಡಬಹುದು. ಒಂದು ಕಡಿಮೆ ಲೇಬರ್ಸ್ ನ ಇಟ್ಕೊಂಡು 3 ಹಂತದಲ್ಲಿ ಅಂದ್ರೆ ಹೂ ಮೊಗ್ಗು ಕಚ್ಚುತ್ತಲ್ಲ ಆ ಹಂತದಲ್ಲಿ ಒಂದ್ಸಲ ಕಳೆ ತೆಗೆಸ್ಬೇಕು, ಹೂವಿಂದ ಅರಳ್ಬಿಟ್ಟು ಇನ್ನೇನು ಹಾರ್ವೆಸ್ಟಿಂಗ್ ಮಾಡ್ಬೇಕು ಆ ಹಂತದಲ್ಲಿ ಒಂದ್ 2 ಸಲ ತೆಗೆಸ್ಬಿಟ್ರೆ ಮುಗಿಯುತ್ತೆ ಕಳೆ ನಿರ್ವಹಣೆ. ಇದು ಕಟಾವಿಗೆ ಅಂದ್ರೆ 70-80 ದಿವಸದಲ್ಲಿ ಕಟಾವಿಗೆ ಬರುತ್ತೆ ಅಂತ ಹೇಳ್ರಿ, ಅಷ್ಟೊಳಗಡೆ ಏನಾದ್ರು ಈ ರೋಗ ಕೀಟಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸರ್? ಈಗ ಬಿಸಿಲಿರೋದ್ರಿಂದ ಯಾವುದೇ ಶಿಲೀಂಧ್ರ ರೋಗಗಳು ಬರೋದು ಅಷ್ಟು ಕಡಿಮೆ ಇದೆ ಸ್ವಲ್ಪ. ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ಯೂಶಲಿ ಮೈಟ್ಸ್ ಅಂತ ಬರುತ್ತೆ, ನುಸಿ ಅಂತ ಹೇಳ್ತೀವಿ ಇವನ್ನು, ಅದು ಜಾಸ್ತಿ ಆಗತ್ತೆ. ನುಸಿ ಬಂದಾಗ ಯೂಶಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗೆಲ್ಲ ಒಂದು ಡೈಫೆನ್ಥ್ಯೂರಾನ್ ಅಂತ ಇದೆ ಅಂಗಡಿಲಿ ಸಿಗತ್ತೆ, ಡೈಫೆನ್ಥ್ಯೂರಾನ್ ಪೆಗಾಸಸ್ ಅಂತ ಕಂಪ್ನೀಸ್ ಎಲ್ಲ ಇದೆ. ಅದು ಡೈಫೆನ್ಥ್ಯೂರಾನೇ 0.5 ಗ್ರಾಮ್ ಅಂದ್ರೆ 1/2 ಗ್ರಾಮ್ ಒಂದ್ ಲೀಟರ್ಗೆ ಹಾಕೊಂಡು ಅಂದ್ರೆ ಒಂದು ಕ್ಯಾನಿಗೆ 8 ಗ್ರಾಮ್ ಅಷ್ಟು ಹಾಕೊಂಡು ಒಂದ್ ಸ್ಪ್ರೇ ಮಾಡಿ. ಯಾವಾಗ ಇದು ಅಂದ್ರೆ ಎಲೆಗಳು ಸ್ವಲ್ಪ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಬಲೆ ಬಲೆ ತರ ಕಟ್ಟಿರುತ್ತೆ, ಆ ಸ್ಟೇಜ್ ಅಲ್ಲಿ ಒಂದ್ ಸ್ಪ್ರೇ ತಗೊಳ್ಳಿ ಇದು ಇಮಿಡಿಯೇಟ್ ಆಗಿ. ಆಮೇಲೆ ಮೊಗ್ಗು ಸ್ಟೇಜ್ ಅಲ್ಲಿ ಮೊಗ್ಗು ಇನ್ನು ಕಚ್ಚಿರುತ್ತೆ ಇನ್ನೇನು ಅರಳಬಾರ್ದು, ಆ ಸ್ಟೇಜ್ ಅಲ್ಲಿ ಒಂದು ಅದೇ ಪ್ರಿಕಾಷನರಿ ಆಗಿ ಪ್ರಾರಂಭಿಕವಾಗಿ ಒಂದು ಕ್ಲೋರೋಪೈರಿಪಾಸ್ 2 ml/L ಹಂಗೊಂದು ಸ್ಪ್ರೇ ಮಾಡಿ, ಯಾಕಂದ್ರೆ ಏನಾದ್ರೂ ಮೊಗ್ಗು ಕೊರಕ ಹುಳ ಇದ್ರೆ ಅಕಸ್ಮಾತ್ ಅದೇನೇ ಇದ್ರೆ ಆ ಸ್ಟೇಜ್ ಅಲ್ಲೇ ಸತ್ತೋಗ್ಲಿ ಅಂತ ಅಷ್ಟೇನೆ. ಯಾಕಂದ್ರೆ ಮೊಗ್ಗು ಅರಳದಾಗ ಸಾಯಿಸೋದಕ್ಕಿಂತ ಮೊಗ್ಗು ಇರ್ಲಿ ಇರ್ಲಿ ಒಂದ್ ಸ್ಪ್ರೇ ತಗೊಂಬಿಡಿ 2 ml/L ಹಂಗ್ ಕ್ಲೋರೋಪೈರಿಪಾಸ್ ಮೊಗ್ಗು ಸ್ಟೇಜ್ ಅಲ್ಲೇ. ಆಮೇಲೆ ಒಂದ್ ಸ್ವಲ್ಪ ಒಂದ್ 2 ದಿವಸ ಆದ್ಮೇಲೆ ಏನಾದ್ರು ಥ್ರಿಪ್ಸ್ ಅಂದ್ರೆ ಈಗ ಹೂವುಗಳೇ ಹಳದಿ ಬಣ್ಣ ಇರೋದ್ರಿಂದ ಯೂಶಲಿ ಸಕ್ಕಿಂಗ್ ಪೇಸ್ಟ್ ಅಂದ್ರೆ ಥ್ರಿಪ್ಸ್ ಇವೆಲ್ಲ ಅಟ್ಯಾಕ್ ಆಗ್ತವೆ, ಅಂದ್ರೆ ಅದೇ ಅಟ್ರಾಕ್ಟ್ ಮಾಡ್ಕೊಂತ ಕಲರ್ಸ್, ಸೊ ಅದೇ ನುಸಿ ಥ್ರಿಪ್ಸ್ ಇವೆಲ್ಲ ಜಾಸ್ತಿ ಇರೋದ್ರಿಂದ ಒನ್ ಟೋಟಲ್ ಸ್ಪ್ರೇ ಆಗಿ ಒಂದು ಎಮಾಮೆಕ್ಟಿನ್ ಬೆಂಜೈಟ್ ಅಂತ ಬರುತ್ತೆ 0.5 ಗ್ರಾಮ್/L ಹಂಗೆ, ಒಂದು 9 ದಿನ ಇಂಟರ್ವಲ್ ಅಲ್ಲಿ 8-9 ದಿನ ಇಂಟರ್ವಲ್ ಅಲ್ಲಿ ಒಂದ್ ಸ್ಪ್ರೇ ತಗೊಂತ ಇರ್ರಿ. ಯಾಕಂದ್ರೆ ಹೂವುಗಳೇ ನಮ್ಗೆ ಎಕನಾಮಿಕಲ್, ಅದೇ ನಮ್ಗೆ ವಾಣಿಜ್ಯ ಆದಾಯ ತಂದ್ಕೊಡೋದ್ರಿಂದ ನಾವು ಹೂವುಗಳನ್ನ ಕಾಪಾಡೋದು ನಮ್ಮ ಮೇನ್ ಉದ್ದೇಶ ಆಗಿರೋದ್ರಿಂದ ಒಂದು ವಾರ ಅಂತರದಲ್ಲಿ ಒಂದೊಂದು ಸ್ಪ್ರೇನ ತಗೊಳ್ಳಿ, ಕಂಟ್ರೋಲ್ ಮಾಡ್ಬೋದು ಇದೇನ ಅಂತ ಇದಿರಲ್ಲ. ಯಾಕಂದ್ರೆ ಬಿಸಿಲಿರೋದ್ರಿಂದ ಕೀಟಗಳ ಹಾವಳಿ ಜಾಸ್ತಿ ಇರುತ್ತೆ, ಅದು ಕಲರ್ ಇರೋದ್ರಿಂದ ಹೂವುಗಳೇ ಕಲರ್ ಇರೋದ್ರಿಂದ ಇದ್ದಿದ್ದು ಜಾಸ್ತಿ ಇರುತ್ತೆ. ನಾನು ಹೇಳಿದ್ನಲ್ಲ ಒಂದು ಇಮಿಡಿಯ ಕ್ಲೋಪ್ರಿಡ್ ಒಂದ್ ಸಲ ಸ್ಪ್ರೇ ಮಾಡಿ 5 ml/L ಹಂಗೆ, ಅದಾಗಿ ಒಂದ್ 3-4 ದಿವಸಕ್ಕೆ ಎಮಾಮೆಕ್ಟಿನ್ ಬೆಂಜೋಯೇಟ್ ನ ಸ್ಪ್ರೇ ಮಾಡಿ. ಸರ್, ಈಗ ಇದ್ರೆ ಈ ಕಟಾವ್ನ ಯಾವ ಸಮಯದಲ್ಲಿ ಮಾಡ್ಬೇಕಾಗುತ್ತೆ? ಬೆಳಗ್ಗೆ ಸಮಯದಲ್ಲಿ ಮಾಡ್ಬೇಕಾ, ಸಾಯಂಕಾಲ ಸಮಯದಲ್ಲಿ ಮಾಡ್ಬೇಕು? ಯೂಶಲಿ ಕಟಾವ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ಸಾಯಂಕಾಲ ಎಲ್ಲ ಮಾಡ್ಬಿಟ್ಟು 3 ಗಂಟೆಗೆ ಸ್ಟಾರ್ಟ್ ಮಾಡಿ ಕಿತ್ ಬಿಟ್ಟು ಸಂಜೆ ಎಲ್ಲ ಇಟ್ಟು ಬೆಳಗ್ಗೆ ಮಾರ್ಕೆಟಿಗೆ ಕಳಿಸೋದು ರೂಢಿಯಲ್ಲಿ ಉಂಟು. ಬಟ್ ಈವನ್ ಅರ್ಲಿ ಮಾರ್ನಿಂಗೂ ಮಾಡಿಬಿಟ್ಟು 12 ಗಂಟೆ ಅಷ್ಟರಲ್ಲಿ ಮಾರ್ಕೆಟ್ಗೆ ಹಾಕೋದು ರೂಢಿಯಲ್ಲಿ ಉಂಟು. ಬಟ್ ತಂಪು ವಾತಾವರಣದಲ್ಲಿ ಕಟಾವ್ ಮಾಡೋದು ಸೂಕ್ತ, ಬಿಸಿಲು ಜಾಸ್ತಿ ಇದ್ದಾಗ ತೆಗಿಯೋದು ಬೇಡ, ಯಾಕಂದ್ರೆ ಅವು ಕಳೆನೂ ಇರಲ್ಲ, ಹೂವನೇ ಕಳೆ ಇರಲಿಲ್ಲ ಅಂದ್ರೆ ಅದು ಮಾಡಿದ್ರೂ ವೇಸ್ಟ್ ಆಗುತ್ತೆ. ತೊಂದ್ರೆ ಸ್ವಲ್ಪ ತಂಪು ಸಮಯದಲ್ಲಿ ನೋಡಿಕೊಂಡು ಕಟಾವ್ ಮಾಡಿದ್ರೆ ಒಳ್ಳೇದು. ಹೂವಿನ ಗುಣಮಟ್ಟ ಚೆನ್ನಾಗಿದ್ರೆ ತಂಪು ಸಮಯದಲ್ಲಿ ಕಟಾವ್ ಮಾಡಿ ಹೂವಿನ ಗುಣಮಟ್ಟ ಚೆನ್ನಾಗಿದ್ರೆ ಒಳ್ಳೆ ಬೆಲೆ ಸಿಗುತ್ತೆ ರೈತರಿಗೆ ಅಂತೀರ? ತಂಪು ಸಮಯದಲ್ಲಿ ಮಾಡಿದ್ರೆ ಒಳ್ಳೆ ಅನುಕೂಲ ಆಗುತ್ತೆ. ಅಂದ್ರೆ ಇದಕ್ಕೆ ಕಟಾವ್ ಮಾಡ್ಲಿಕ್ಕೆಲ್ಲ ಹೂವು ಬಿಡಿಸ್ಲಿಕ್ಕೆ ಕೂಲಿ ಕಾರ್ಮಿಕರು ಸಾಕಷ್ಟು ಜನ ಬಹಳ ಜನ ಬೇಕಾಗುತ್ತಾ ಸರ್? ಇಲ್ಲ, ಈಗ ಅದೆಲ್ಲ ನೀವು ಮಾಡ್ತಿದ್ದೀರಾ ಅಂದ್ರೆ ಅದೇ ತಾನಾಗ್ತಾನೆ ಲೇಬರ್ಸ್. ಈಗ ನಮ್ ಕ್ರಾಪ್ ಇದೆ ಅಂದ್ರೆ ನಾಳೆ ಮಾಡ್ಬೇಕಾಗತ್ತೆ ಫೀಲ್ಡ್ ಅಲ್ಲಿ, ಆ ದೃಷ್ಟಿಯಿಂದ ನಮ್ಗೆ ಒಂದು ಮಾಡುವಂತ ಇಂಟ್ರೆಸ್ಟ್ ಇದ್ದಾಗ ತಾನಾಗ್ತಾನೆ ಸಮಸ್ಯೆ ಇದ್ರೂ ಏನೋ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ, ಸಿಗುತ್ತೆ, ಏನಂತ ಏನು ಲೇಬರ್ ಸಮಸ್ಯೆ ಏನಾಗಲ್ಲ ಅನ್ಸುತ್ತೆ, ಮಾಡ್ಬೋದು ಏನ್ ತೊಂದ್ರೆ ಇಲ್ಲ. ನೀರು ನಿರ್ವಹಣೆ ಆಯಿತು, ಮೇಲ್ಗೊಬ್ಬರ ಆಯಿತು, ರೋಗ ಮತ್ತು ಕೀಟಗಳ ನಿರ್ವಹಣೆ ಆಯಿತು, ಇಷ್ಟೆಲ್ಲ ನಿರ್ವಹಣೆ ಮಾಡಿದಾಗ ರೈತರಿಗೆ ಒಂದು ಎಕರೆಯಲ್ಲಿ ಎಷ್ಟು ಇಳುವರಿ ನಿರೀಕ್ಷೆ ಮಾಡ್ಬೋದು? ನಾವು ಇದೇ ವೆರೈಟೀಸ್ ನಾವು ಚಳಿಗಾಲದಲ್ಲೂ ಹಾಕೋತಾರೆ, ಬಟ್ ಇದು ಸಮ್ಮರ್ ಆಗಿರೋದ್ರಿಂದ ಅಂದರೆ ಬೇಸಿಗೆ ಕಾಲ ಆಗಿರೋದ್ರಿಂದ ತಾಪಮಾನ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನಾವು ಗಿಡಕ್ಕೆ ನಾನು ಕನಿಷ್ಠ ಹೇಳ್ತೀನಿ, ಯಾಕೆಂದರೆ ನಾವು ಜಾಸ್ತಿ ನಾವು ಹೆಂಗೆ ನಿರ್ವಹಣೆ ಮಾಡ್ತೀವೋ ಹಂಗೆ ಬರುತ್ತೆ, ಸುಮಾರು 200-250 ಗ್ರಾಮ್ ಅಷ್ಟು ಹೂವು ಬರುತ್ತೆ, 200-250 ಗ್ರಾಮು ಸುಮಾರು 100-110 ಹೂವು ಬರುತ್ತೆ, 100-110. ಸೊ ನಾವು ಎಕರೆಗೆ ಏನಿಲ್ಲ ಅಂದ್ರೂ ಒಂದು 4,000 ಕೆಜಿನ ನಾವು ಪಡಿಬಹುದು 5 ಹಂತದಲ್ಲಿ 5-6 ಹಂತದಲ್ಲಿ. ಎಷ್ಟು ದಿವಸಕ್ಕೊಮ್ಮೆ ಕಟಾವ್ ಮಾಡ್ಬೇಕು ಸರ್? ಇದು 3 ದಿವಸಕ್ಕೊಂದ್ಸಲ, 3-4 ದಿವಸಕ್ಕೊಂದ್ಸಲ, ಹಂಗ 5 ಸಲ ನಾವು ಮಾಡ್ಬೋದು. ಸುಮಾರು 3-4 ಸಾವಿರ ಕೆಜಿ ನಾವು ತಗೋಬಹುದು. 1 ಕೆಜಿಗೆ ಸಾಮಾನ್ಯ ದರ ನಾನು ಹೇಳೋದು ಅಂತಂದ್ರೆ, ಹಬ್ಬಗಳಲ್ಲಿ ನಿಮಗೆ ಗೊತ್ತಿದೆ ಸೇವಂತಿಗೆ ಒಂದು 200 ರೂಪಾಯಿ ವರೆಗೂ ಹೋಗುತ್ತೆ, ಬಟ್ ಕನಿಷ್ಠ 50 ರೂಪಾಯಿ ಅಂತ ಇಟ್ಕೊಂಡ್ರು ಒಂದಿಷ್ಟು 2 ಅಂದ್ರೆ ನೀವು 1 ರೂಪಾಯಿ ಹಾಕಿದ್ರೆ 2 ರೂಪಾಯಿ ತೆಗಿಯೋದ್ರಲ್ಲಿ ಅನುಮಾನ ಇಲ್ಲ. ಅದರಲ್ಲೂ ಹಬ್ಬಕ್ಕೆ ಕೋಯಿನ್ಸೈಡ್ ಆಗಿದ್ರೆ 1-4 ರೂಪಾಯಿ 5 ಪಟ್ಟು ಆಗುತ್ತೆ. ಆಮೇಲೆ ಕಟ್ಟಿ ನೀವೇ ಮಾರೋದ್ರಿಂದ ಮನೇಲಿ ಅದಿದ್ದು ಲಾಭ ಆಗುತ್ತೆ. ಆಮೇಲೆ ಸೇವಂತಿಗೆ ಹಬ್ಬಕ್ಕೆ ಅಂತಲ್ಲ, ಪ್ರತಿದಿನ ಬೇಡಿಕೆ ಇದೆ ಇರುತ್ತೆ, ಕನಿಷ್ಠ 50 ರೂಪಾಯಿ ಸಿಕ್ಕೆ ಸಿಗತ್ತೆ ಅಂತ ನನ್ನ ಒಂದು ಇದು. ನಮ್ಮ ರೈತ ಬಾಂಧವರು ತಾವೇ ನೀವು ಹೇಳ್ದಂಗೆ ಹೋಲ್ಸೇಲ್ ಆಗಿ ಕೊಟ್ಟು ಬರೋದಕ್ಕಿಂತ ಕಟ್ಟಿ ಮಾರಾಟ ಮಾಡೋದು ಹೆಚ್ಚು ಲಾಭದಾಯಕ ಅಂತ. ಹೆಚ್ಚು ಲಾಭದಾಯಕ, ಬಟ್ ಅದನ್ನು ಲೇಬರ್ಸ್ ಎಲ್ಲ ಬೇಕಾಗುತ್ತೆ, ಬಟ್ ನಾವೇ ಮನೆಯವರೇ ಕಟ್ಟಿ ಮಾರೋದ್ರಿಂದ ಅದು ಲಾಭ ಬರುತ್ತೆ ಜಾಸ್ತಿ, ತೊಂದರೆ ಇಲ್ಲ. ಸೇವಂತಿಗೆ ಯಾವಾಗ್ಲೂ ಬೆಲೆ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ. ಇದಿಷ್ಟು ನಮ್ಮ ಈ ಸ್ಥಳೀಯ ಮಾರುಕಟ್ಟೆಲ್ಲೇ ಮಾರಾಟ ಮಾಡಬಹುದಾ, ಇದನ್ನು ಬೇರೆ ಸ್ವಲ್ಪ ದೂರ ಬೆಂಗಳೂರು ಆ ಕಡೆ ಎಲ್ಲ ಕಳಿಸಿದ್ರೆ ಇನ್ನು ಹೆಚ್ಚು ಲಾಭ ಸಿಗೋ ಸಾಧ್ಯತೆ ಇರುತ್ತೆ ಸರ್? ರೈತರಿಗೆ ಚಿತ್ರದುರ್ಗನೇ ಒಳ್ಳೆ ಮಾರ್ಕೆಟ್ ಇದೆ. ಚಿತ್ರದುರ್ಗಕ್ಕೆ ಎಲ್ಲರೂ ಬೈಯರ್ಸ್ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಮಂಗಳೂರಿಂದ ಬರ್ತಾರೆ. ಚಿತ್ರದುರ್ಗನೇ ಮೈನ್ ಪ್ಲೇಸು, ಅಲ್ಲಿಂದ ಈ ಕಡೆ ಬೆಂಗಳೂರು ಹೋಗುತ್ತೆ, ಪುಣೆ ಹೋಗುತ್ತೆ, ಈ ಕಡೆ ಬಳ್ಳಾರಿ ಹೋಗುತ್ತೆ, ಆ ಕಡೆ ಮಂಗಳೂರವರೆಗೂ ಹೋಗುತ್ತೆ, ಮಂಗಳೂರಿಂದ ಮತ್ತೆ ಕೇರಳಗ್ ಹೋಗುತ್ತೆ. ಈ ತರ ಇದೇ ಮೈನ್ ಜಂಕ್ಷನ್ ಇರೋದ್ರಿಂದ ನಿಮ್ಗೆ ಒಳ್ಳೆ ಮಾರ್ಕೆಟ್ ಚಿತ್ರದುರ್ಗನೇ ಸಿಗತ್ತೆ. ಆದಷ್ಟಿಂದ ಸಣ್ಣ ರೈತರು ತುಂಬಾ ಪ್ಲಾನ್ ಮಾಡಿ ಇವಾಗ ಮಾಡಿ ಒಳ್ಳೆ ಆದಾಯ ಬರುತ್ತೆ, ಅದು ಹಬ್ಬಕ್ಕೆ ಕೋಯಿನ್ಸೈಡ್ ಆಗೋದ್ರಿಂದ ಇದ್ದಿದ್ದು ಲಾಭ ಬರುತ್ತೆ. ಒಂದು 3-4 ತಿಂಗಳಲ್ಲಿ ಒಂದು ಒಳ್ಳೆ ಬಂಪರ್ ಬೆಳೆ ತೆಗಿಬಹುದು. ಈಗ ಮುಂಗಾರಲ್ಲಿ ಅಂದ್ರೆ ಮಳೆ ಬರ್ತಾ ಇರುತ್ತೆ, ಚೆನ್ನಾಗಿ ಇಳುವರಿ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಈ ಬೇಸಿಗೆಯಲ್ಲಿ ನಮ್ಮ ರೈತರು ಬೆಳೀತಾರಲ್ಲ, ಇದ್ರೂ ಚೆನ್ನಾಗಿ ಇಳುವರಿ ಬರೋ ಸಾಧ್ಯತೆ ಇರುತ್ತೆ? ನೀವು ಚೆನ್ನಾಗಿ ನಿರ್ವಹಣೆ ಮಾಡಿ ಗೊಬ್ಬರ ಕೊಟ್ಟು ಕಾನ್ಸ್ಟೆಂಟ್ ಆಗಿ ನೀವು ಮೇಂಟೈನ್ ಮಾಡಿದ್ರೆ ಇಳುವರಿ ಬಂದೇ ಬರುತ್ತೆ. ನಾನು ಹೇಳಿದ್ನಲ್ಲ, ಕನಿಷ್ಠ ಅಂದ್ರೆ 200-200 ಇರುತ್ತೆ, ಅದೇ ಮಳೆಗಾಲದಲ್ಲಿ ಆದ್ರೆ ನಿಮ್ಗೆ 600 ಗ್ರಾಮ್ ವರೆಗೂ ಬರುತ್ತೆ. ಯಾಕಂದ್ರೆ ನಾವು ವೆದರ್ ನೋಡ್ಕೋಬೇಕಾಗುತ್ತೆ, ತಾಪಮಾನ ಜಾಸ್ತಿ ಇದ್ದಾಗ ಒಂದ್ ಸ್ವಲ್ಪ ಗಿಡದ ಬೆಳವಣಿಗೆ ಕಡಿಮೆ ಇರುತ್ತೆ, ಇಳುವರಿನೂ ಒಂದ್ ಸ್ವಲ್ಪ ಕಡಿಮೆ ಇರುತ್ತೆ, ಬಟ್ ತೀರಾ ಏನ್ ಕಡಿಮೆ ಆಗಲ್ಲ. ಇದು ವೆರೈಟಿ ಇಲ್ಲಿ ಸೂಟಬಲ್ ಇರೋದ್ರಿಂದ ಒಂದು ಕನಿಷ್ಠ ನಿಮ್ಗೆ 250 ಗ್ರಾಮ್ ಬಂದ್ರು ಅದೇನ ನಷ್ಟ ಏನಿಲ್ಲ. ಒಂದ್ ಗಿಡ ನೀವು ಖರ್ಚು ಮಾಡೋದು ನೀವು 8-10 ರೂಪಾಯಿ ಖರ್ಚು ಮಾಡ್ತೀರಾ ಒಂದ್ ಗಿಡ, ನರ್ಸರಿಯಿಂದ ಹಿಡಿದು ಕೊನೆ ತೆಗಿಯೋವರೆಗೂ ನೀವೊಂದು ಕಳೆ ಎಲ್ಲ ಸೇರ್ಬಿಟ್ಟು ಒಂದ್ 8-10 ರೂಪಾಯಿ ಆಗ್ಬೋದು. ಒಂದ್ ಲಾಭ ಬಂದು ನಿಮ್ಗೆ 250 ಗ್ರಾಮ್ ಅಂತಂದ್ರು ನಿಮ್ಗೆ 25-30 ರೂಪಾಯಿ ಸಿಗತ್ತೆ. ಸೊ ಒಂದ್ ಗಿಡದಿಂದ ಒಂದ್ 20 ರೂಪಾಯಿ ಲಾಭ ಬಂದೇ ಬರುತ್ತೆ. ನಾನು ಹೇಳ್ತೀನಿ ಕನಿಷ್ಠ ಹೇಳ್ತಾ ಇರೋದು, ನೀವು ಹೆಚ್ಚು ನಿರ್ವಹಣೆ ಮಾಡಿದ್ರೆ ಇನ್ನು 1/2 ಕೆಜಿಯಷ್ಟರೆಗೂ ತೆಗಿಬಹುದು ಒಂದ್ ಗಿಡದಿಂದ, ಕನಿಷ್ಠ 250 ಗ್ರಾಮ್ ಬರುತ್ತೆ. ನೀವೇನು ಮೇಂಟೆನೆನ್ಸ್ ಸರಿಯಾಗಿ ಮಾಡಲಿಲ್ಲ ಅಂದ್ರೆ 250-300 ಗ್ರಾಮ್ ಬಂದೇ ಬರುತ್ತೆ. ಅಂದ್ರೆ ಈ ಹೂವಿನ ಬೆಳೆಯಲ್ಲಿ ಹೆಚ್ಚು ಲಾಭ ಪಡಿಬೇಕಂದ್ರೆ ನಮ್ಮ ರೈತರು ನೀವು ಹೇಳ್ದಂಗೆ ಒಂದು ಹಬ್ಬಗಳ ಸಮಯದಲ್ಲಿ ಬರೋಂಗೆ ಪ್ಲಾನ್ ಮಾಡಿ ನಾಟಿ ಮಾಡಿದ್ರೆ ಹೆಚ್ಚು ಅನುಕೂಲ ಅಂತ. ಅದು ಅನುಕೂಲ ಆಗುತ್ತೆ. ಈಗ ಎಸ್ಪೆಷಲಿ ಈಗ ನೀವು ನೆಕ್ಸ್ಟ್ ಮಂತ್ ಪ್ಲಾನ್ ಮಾಡಿ ಜನವರಿ ಫಸ್ಟ್ ವೀಕ್ ಅಲ್ಲಿ ಪ್ಲಾನ್ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ಆಗತ್ತೆ, ಸಸಿಗಳು ಸಿಗತ್ತೆ, ಹೆಂಗಿದ್ರು ನಾಟಿ ಮಾಡಿಬಿಟ್ಟು ಮಾಡಿದ್ರೆ ಒಳ್ಳೇದು ಓಪನ್ ಫೀಲ್ಡ್ ಅಲ್ಲಿ. ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಸೇವಂತಿಗೆ ಬೆಳೆ ಬೆಳೆಯೋದ್ರಿಂದ ಎಷ್ಟು ಅನುಕೂಲ ಅಂತ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಒಂದು ಬೆಳೆಯನ್ನ ನೀವು ಬೆಳಿಲಿಕ್ಕೆ ಇದು ಆಲ್ಮೋಸ್ಟ್ ನಾನು ಹೇಳಿದೆ 80-100 ಎಕರೆಗೆ ಗಿಡದಿಂದ ನಾಟಿ ಮಾಡೋದ್ರಿಂದ ಒಂದು ಉಳುಮೆ ಮಾಡಿ ಗೊಬ್ಬರ ಎಲ್ಲ ಹಾಕಿ ಗಿಡ ತಂದು ಕೊಯ್ಲು ನಿರ್ವಹಣೆ ಕೀಟ ಎಲ್ಲ ಸೇರಿಬಿಟ್ಟು ಸುಮಾರು 1 ಎಕರೆಗೆ 80-100 ನಾನು ಹೇಳಿದ 12,000 ಗಿಡ ಕೂರುತ್ತೆ ಅಂತ ಎಲ್ಲ ಸೇರಿಬಿಟ್ಟು ಸುಮಾರು 80-100 ಲಕ್ಷ ರೂಪಾಯಿ ಆಗುತ್ತೆ ಖರ್ಚು. ಒಂದ್ರಿಂದ ನೀವು ಕರೆಕ್ಟಾಗಿ ನಮಗೆ ರೇಟು ಮಿನಿಮಮ್ 50 ರೂಪಾಯಿ ಸಿಕ್ಕೋ ಇದು ಒಳ್ಳೆ ಲಾಭನೇ. ನಾನು ಹೇಳಿದೆ ನೀವು ಅದರಿಂದ ನೀವು 1.5 ಲಕ್ಷ ರೂಪಾಯಿ ತೆಗಿಬೋದು 50 ರೂಪಾಯಿ ಕನಿಷ್ಠ ಬೆಲೆ ಅಂತ ಅಂತಾನು ಎಲ್ಲ ಕಟಾವು ಎಲ್ಲ ಸೇರಿ ಮಾಡಿದ್ರೆ. ಸೊ ಹಾಗಾಗಿ 1 ರೂಪಾಯಿ ಹಾಕಿದ್ರೆ ನೀವು 1-2 ರೂಪಾಯಿ 2.5 ಬರೋದ್ರಲ್ಲಿ ತಪ್ಪೇನಿಲ್ಲ, ನೋ ಡೌಟ್. ಸೊ ಹಂಗಾಗಿ ನೀವು ಅದೊಂದು ಒಳ್ಳೆ ವಾಣಿಜ್ಯ ಆದಾಯ ಬರತಕ್ಕಂಥದ್ದು, ಶಾರ್ಟ್ ಟೈಮ್ ಅಲ್ಲಿ ನಿಮ್ಗೆ ಒಳ್ಳೆ ಆದಾಯ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಹೇಳಿ ಮಾಡಿದಂತ ಬೆಳೆ ಇಷ್ಟೇ. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತ ಬಾಂಧವರು ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬಹುದು ಸರ್? ನೀವು ನಮ್ಗೆ ನೇರವಾಗಿ ಬೇಕಾದ್ರೆ ಭೇಟಿ ಆಗ್ಬೋದು. ಇಲ್ಲೇ ವಲಯ ಕೃಷಿ ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಇರ್ತೀನಿ, ಬಬ್ಬೂರ್ ಫಾರ್ಮ್ ಅಲ್ಲಿ. ನನ್ನ ಫೋನ್ ನಂಬರ್ ಬಂದು 9845015768. ಇದಕ್ಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಏನೇ ಪ್ರಾಬ್ಲಮ್ ಆದರೂ ಹೇಳಿ, ನಾನು ಸ್ಪಂದಿಸ್ತೀನಿ ಫೋನಿಗೆ. ಇದು ಡಾಕ್ಟರ್ ಜೀವನ್ ಅವರ ಮೊಬೈಲ್ ಸಂಖ್ಯೆ 9845015768. ಈ ನಂಬರ್ಗೆ ಫೋನ್ ಮಾಡಿ ಸೇವಂತಿಗೆ ಬೆಳೆಯಲ್ಲಿ ಹೆಚ್ಚಿನ ಮಾಹಿತಿ ಬೇಕಂದಾಗ ನಮ್ಮ ರೈತ ಬಾಂಧವರು ಸಂಪರ್ಕ ಮಾಡ್ಬೋದು. ಬಹಳ ಸಂತೋಷ ಸರ್, ಈ ಸೇವಂತಿಗೆ ಬೆಳೆಯ ಬೇಸಾಯ ಕ್ರಮಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಕೋಪನಹಳ್ಳಿ, ಆಕಾಶವಾಣಿ ಚಿತ್ರದುರ್ಗ. ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು, ನಂತರ ಸಮಾಚಾರ ದರ್ಶನ ಬಿತ್ತರವಾಗಲಿದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು: ಬಡವರ ಮತ್ತು ಕಾರ್ಮಿಕರ ಸಬಲೀಕರಣಕ್ಕೆ ಸರ್ಕಾರದ ಆದ್ಯ ಗಮನ, ಪ್ರಧಾನಮಂತ್ರಿ ನರೇಂದ್ರ ಮೋದಿ.